ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ನು ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅವ್ವ ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೆ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಚಿಂದೇಗೌಡನ ಕೊಪ್ಪಲಿನ ಕೃಷಿಕ ಸಿದ್ದೇಗೌಡ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇಂದು ನಮ್ಮೊಂದಿಗಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಹೋಬಳಿ ಚಿಂದೇಗೌಡನ ಕೊಪ್ಪಲಿನಲ್ಲಿ ಕೃಷಿ ನಡೆಸ್ತಾ ಇರತಕ್ಕಂತಹ ಸಿದ್ದೇಗೌಡ ಅವರು. ಸಿದ್ದೇಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಿದ್ದೇಗೌಡ ಅವರೇ, ಎಷ್ಟು ವಯಸ್ಸು ನಿಮ್ಗೆ ಇವಾಗ? ನಮ್ಗೆ 38 ಸರ್. ನೀವು ಏನು ವಿದ್ಯಾಭ್ಯಾಸ ಮಾಡಿದ್ರಿ ಮತ್ತು ಯಾವ ವಯಸ್ಸಿನಿಂದ ಈ ಕೃಷಿ ಕಾರ್ಯದಲ್ಲಿ ನಿರತರಾದ್ರಿ ಹೇಳಿ? SLC ಗಂಟೆ ಓದಿದ್ದೀನಿ. ಓದ್ಬಿಟ್ಟು ಮಾಮೂಲಿ ಬಿಟ್ಬಿಟ್ಟೆ. ವ್ಯವಸಾಯ ಮಾಡೋಕ್ಕೆ ಇರುತ್ತೆ, ಭತ್ತದ ವ್ಯವಸಾಯವನ್ನು ಮಾಡ್ತಾ ಇದ್ದೀನಿ. ಮತ್ತೆ ವ್ಯವಸಾಯ ಮಾಡ್ತಾ ಇದ್ದೆ, ಆಮೇಲೆ ಕಬ್ಬು ಬೆಳೆಗಾರಿಕೆ. ಓನಿಲ್ಲ ಸರ್ ನಾನು, ಇನ್ನು ಓನಿಲ್ಲ, ನಾ ವ್ಯವಸಾಯ ಮಾಡಕ್ ನಿಂತ್ಕೊಬಿಟ್ಟು. ವ್ಯವಸಾಯ ಮನೆಯಲ್ಲೇ ಸಾಕು ಓದಿದ್ದು ಅಂದ್ರೆ? ಅಥವಾ ಮನೆಯಲ್ಲಿ ವ್ಯವಸಾಯ ಮಾಡೋರು ಯಾರು ಇರ್ಲಿಲ್ಲ ಸರ್. ಅದರಿಂದ ನಮ್ ತಾವು ಮಕ್ಕಳು ನಿಮ್ ತಂದೆ ತಾಯಿಗೆ? ನಮ್ ತಂದೆ ತಾಯಿ 3 ಜನ ಸರ್. 3 ಜನ ಗಂಡ್ ಮಕ್ಳ? ಗಂಡ್ ಮಕ್ಳು, ಒಬ್ಳು ಹುಡಿ. ತಂಗಿ ಎಲ್ಲ ಮದುವೆ ಮಾಡಿದ್ದೀನಿ ಸರ್. ಅಂದ್ರೆ 3 ಜನ ಗಂಡ್ ಮಕ್ಳಿದ್ದಾಗ ಮನೆಯಲ್ಲಿ ನೀವು ಪಾಸ್ ಆಗಿದ್ರಿ, ಓದಕ್ಕೆ ಹೋಗೋ ಎಷ್ಟಾಯ್ತದೆ ಅಷ್ಟು ಓದು ಅಂತ ಹೇಳ್ಬೋದಿತ್ತು. ಅವಾಗ ನಮ್ದು ಜಮೀನು ಕಮ್ಮಿ ಇತ್ತು ಸರ್. ಅವಾಗ ಜಮೀನು ಬರೀ ನಮ್ಮ ತಾತ ಕೊಟ್ಟಿದ್ದು ಬರೀ 30 ಕುಂಟೆ. ನಾವು 30 ಕುಂಟೆಲಿ 4 ಜನ ಸಂಸಾರ ಇದು ಮಾಡಕ್ ಆಯ್ತಿರ್ಲಿಲ್ಲ. ನಿಮ್ ತಂದೆ ಜೊತೆಗೆ 4 ಜನ? ಹ್ಮ್, 4 ಜನ. ನಾವು ಗಂಡು ಮಕ್ಳನ್ನ 3 ಜನ, ಹೆಣ್ಣು ಮಕ್ಳು ಒಬ್ಳು, ನಮ್ಮ ತಂದೆ ನಮ್ಮ ತಾಯಿ ಒಬ್ರು. ಅವಾಗ ಸಾಲ್ತಿರ್ಲಿಲ್ಲ, ಅದರಿಂದ ಏನು ಮಾಡು, ನಾವು ಬೇರೆಯವ್ರದ ಜಮೀನ ಮಾಡ್ಕೊತಾ ಇದ್ದು ದುಡ್ಡು ಕೊಟ್ಟು. ಅದರಲ್ಲಿ ಬೆಳೆದಿದ್ದಂಥ ಬೆಳೆಯಲ್ಲಿ ನಾವು ಹಂಗಂಗೆ ಮಾಡಿ ಮಾಡಿ ಜಮೀನು ಹೊಸಸಿ ತಗೊಳಕ್ಕೆ ಶುರು ಮಾಡಿದ್ವಿ. ಎಷ್ಟು ತಗೊಂಡ್ರಿ ಈಗ? ಈಗ ನಾವು 2.5 ಎಕರೆ ತಗೊಂಡ್ಲು ಸರ್. ನಿಮ್ದು 30 ಕುಂಟೆ? ನಮ್ಗೆ 30 ಕುಂಟೆ ಅಲ್ದಾನೆ 2.5 ಎಕರೆ ಜಮೀನು ತಗೊಂಡು. ನಮ್ಮ ತಂದೆ ಜೊತೆಲಿ ಒಟ್ಟಿಗೆ ಇದ್ದಾಗಲೇ ನಮ್ಮ ಹುಡುಗಿ ಮದುವೆ ಮಾಡೋಕಂತ ಇದು ಮಾಡ್ದು ತಂಗೆನ. ಅದರಿಂದ ಹೊಸಿ ತಿರ್ಗಾ ಹೊಸಿ ಸಾಲ ಬಂತು. ಅದರಿಂದ ಏನು ಮಾಡೋದು, ತಿರ್ಗಾ ವ್ಯವಸಾಯನೇ ಮುಂದುವರಿಸ್ತಾ ಮಾಡ್ತಾ ಇದ್ದು. ನೀವು ಕೃಷಿ ಪ್ರಾರಂಭ ಮಾಡಿದಾಗ ನಿಮ್ಮ ತಂದೆ ಏನ್ ಕೃಷಿಯಲ್ಲಿ ನಿರತರಾಗಿದ್ರು? ಅವ್ರು ಸರ್, ಅವರು ಕಬ್ಬು ಬೆಳೆಗಾರರಲ್ಲಿ ನಿರತರಾಗಿದ್ರು. ಕಬ್ಬು ಬೆಳೆಯೋ ಮತ್ತೆ ಭತ್ತ ಬೆಳಿತಿದ್ರು, ಯಥೇಚ್ಛವಾಗಿ ತರಕಾರಿ ಬೆಳಿತಿದ್ರು ಅವರು. ಅವಾಗ ಅಂದ್ರೆ ನೀರು ಇರ್ಲಿಲ್ಲ ಜಾಸ್ತಿ, ನಮ್ಮ ತಂದೆಯವರು ಬೆಳಿತಿದ್ದಾಗ ಬಾವಿ ತೆಗೆದ್ಕೊಂಡು ಬೆಳಿತಿದ್ದು ಸರ್. ಅವಾಗ ನಾಲೆ ಬೈಲಲ್ಲ ಈಗ ಸರ್, ನಾಲೆ ಬೈಲು ನಮ್ ತಂದೆಯವರು ಇದ್ದಾಗ ಅವಾಗ ಇರ್ಲಿಲ್ಲ ಇದು ಜಾಸ್ತಿ. ನಾವು ಹುಟ್ಟಾದ್ಮೇಲೆ ಇದು ನೀರು ಅಂತ ಜಾಸ್ತಿ ಬಂದದ್ದು. ಅವಾಗ ನೀರ್ ಜಾಸ್ತಿ ಇರ್ಲಿಲ್ಲ ಸರ್, 1 ಫಸಲು ನೀರು. ಅವಾಗ ಕಾರ್ ಫಸಲ್ ನೀರಿಲ್ಲ, 5 ಫಸಲಲ್ಲಿ ಕೊಡ್ತಿದ್ರು. ಅವಾಗ ಕಾರ್ ಫಸಲಲ್ಲೆಲ್ಲ ಕಾಳು ಪಾಳು ಎಲ್ಲ ಚೆಲ್ಕೋರು. ಅವಾಗ ಏನ್ ಬೆಳೆ ಇಲ್ವಲ್ಲ, 1 ಫಸಲಲ್ಲಿ ಬೆಳಿಬೇಕಾದ್ರೆ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಗುಂಡಿ ಬಾವಿ ತರ ತಕೊಳ್ದು ಯಾತದಲ್ಲಿ ನೀರ್ ಎತ್ತಿ ತರಕಾರಿಗಳು ಬೆಳಿತಿದ್ರು. ಅವಾಗ ನೀವು ಶಾಲೆಗೆ ಹೋಗ್ತಾ ಇದ್ರಿ? ಅವಾಗ ಚಿಕ್ಕ ಹುಡುಗರು ಸರ್ ನಾವಿನ್ನು. ಶಾಲೆಗೆ ಹೋಗ್ತಾ ಇದ್ದೀವಿ ಸರ್. ನಿಮ್ ತಂದೆ ಜೊತೆನಲ್ಲಿ ಅವ್ರೇನು ನಮ್ಮ ಕರ್ಕತಿರ್ಲಿಲ್ಲ ಸರ್, ಚಿಕ್ಕ ಹುಡುಗರು ಆಗಿದ್ದಾಗ. ಒಂಚೂರು ಮೆಜಾರಿಟಿ ಬಂದ್ಮೇಲೆ ಅವರು ವ್ಯವಸಾಯಕ್ಕೆ ಹೋಗಿ ಇದ್ ಮಾಡಿದ್ರು. ಮೆಜಾರಿಟಿ ಅಂದ್ರೆ ಏನು? ಹೈಸ್ಕೂಲ್ ಮೆಟ್ಲ ಹೈಸ್ಕೂಲ್ ಹತ್ತದ್ಮೇಲೆ ಸರ್ ಮೆಜಾರಿಟಿ ತಗೊಂಡ್ಮೇಲೆ ನೀರ್ ಗಿರ್ಸಾಯ ಕಳೆ ಕೀಳೋದು, ಮಾಮೂಲಿ ಭತ್ತದ ಗದ್ದೆಯಲ್ಲಿ ಭತ್ತ ಕೊಯ್ಯೋದು, ಅದು ಇದು ಮಾಡ್ತಿದ್ರು. ಅವಾಗ ಮಿಷಿನ್ ಪಾಸೆ ನೀರ್ ನಿಲ್ವಲ್ಲ ಸರ್. ಅವಾಗೇನು ಕೈಲೆ ಎಲ್ಲ ಕೆಲಸ ಮಾಡ್ತಿದ್ದು, ಇವಾಗ ಎಲ್ಲ ಮಿಷಿನ್ ಗಳು ಬಂದೈತೆ. ಈಗ ಮಾಡ್ತಾ ಇದ್ರೆ ಅಂದ್ರೆ ಆಗ ತಂದೆ ತಾಯಿ ಜೊತೆನಲ್ಲಿ ವ್ಯವಸಾಯ ಮಾಡ್ತಾ ಇದ್ದ ಸರ್. ಮಾಡೋದನ್ನ ಸ್ವಲ್ಪ ಕಲ್ತ್ಕೊಂಡ ಸರ್. ಅದ ಹಾಗೇನೆ ನಿಮ್ನ ಎಳ್ಕೊಬಿಡ್ತು ಭೂಮಿತಾಯಿ? ಭೂಮಿತಾಯಿ ಅದೇ ತರ ಮಾಡ್ಕೊಬಿಡ್ತು ಸರ್. ಇರ್ಲಿ, ಈಗ ನೀವು ನಿಮ್ ತಂದೆ ಕೈ ಬಿಟ್ಟು ನೀವು ಕೃಷಿ ಪ್ರಾರಂಭ ಮಾಡಿದ್ದು ಯಾವಾಗ ಸರ್? ನಮ್ ತಂದೆ ಸತಿ ಇವಾಗ 4 ವರ್ಷ ಆಯ್ತು. ನಾಲ್ಕು ವರ್ಷದಿಂದ ನಾವು ಇವಾಗ ಅಣ್ಣ ತಮ್ಮದಿರ ಬಿಡುಗಡೆ ಆಗ್ಬಿಟ್ಟು ಈಗ ಅವ್ರ ಅಲ್ಲಿಗೆ ಒಟ್ಟಿಗೆ ಇದ್ದು ಈಗ ಇನ್ನು ಒಂದ್ 1 ವರ್ಷನೂ ಆಗಿಲ್ಲ ಬಿಡುಗಡೆ ಆಗಿ. ಅವ್ರವ್ರ ಜಮೀನ್ ಮಾಡ್ಕೊಕ ಶುರು ಮಾಡ್ದು. ಆಮೇಲೆ ಜಮೀನು ಕಮ್ಮಿ ಬಂತು. ನಾವು ಈಗ ಮಕ್ಕಳು ಮರಿ ಓದಿಸ್ಬೇಕು ಅಂದ್ರೆ ಆಗಲ್ಲ, ಆ ಜಮೀನಲ್ಲಿ ಕಟ್ಕೊಂಡಿ. ನಾವೇನ್ ಮಾಡೋದು ಅಂದ್ರೆ ಸಾಲ ಬಗ್ಗೆಲ್ಲ ತಕೊಬಂದಿ ಬೇರೆಯವ್ರ ಜಮೀನು ಮಾಡ್ಕೊಳ್ಳೋದು, ಅದರಲ್ಲಿ ದುಡ್ದಂತ ಸಂಪಾದನೆನ ಇದ್ ಮಾಡೋದು, ಆ ತರ ಮಾಡ್ತಾ ಇದೀವಿ ಸರ್. ಅಲ್ಲ ಈಗ ಸಾಲ ಜಾಸ್ತಿ ಮಾಡ್ಕೊಂಡು ಆಮೇಲೆ ಜಮೀನ್ ಮಾಡ್ಕೋತೀರಿ, ಅಲ್ಲಿ ಏನಾದ್ರು ಜಮೀನಲ್ಲಿ ಬೆಳೆದಂತ ಬೆಳೆ ತೊಂದರೆ ಕೊಟ್ಬಿಟ್ರೆ ನಿಮ್ಗೆ ಆ ತರ ಮಾಡಕ್ ಆಗೋದಿಲ್ವಲ್ಲ ಸರ್? ಜಮೀನ ಪುನಃ ಸಾಲ ತೀರ್ಸಕ್ ತೊಂದರೆ ಆಗ್ಬಿಡ. ಆ ತರ ಮಾಡಕ್ ಆಗಲ್ಲ, ನಮ್ ಜಮೀನ್ ಎಷ್ಟೈತೆ ಅಷ್ಟ್ ಸಾಲ ಮಾಡ್ಬೇಕು. ಅತಿ ಹೆಚ್ಚು ಸಾಲ ಮಾಡ್ತೀನಿ ಅಂದ್ರೆ ನಾವ್ ಎಲ್ಲಿ ತರಕಾಗೋದು? ಅದೇ ಇರೋ ಜಮೀನ ನಾವು ಮಾರ್ಕೋಬೇಕಾಯ್ತದ ಆ ತರ. ಅಲ್ಲ ಅಲ್ಲಿ ನೀವೇನೋ ಒಂದ್ ಬೆಳೆ ಹಾಕಿರ್ತೀರಿ ನಂಬ್ಕೊಂಡು, ಈ ಬೆಳೆಲಿ ಬಂದಂತದನ್ನ ಒಂದ್ 2-3 ಬೆಳೆಲಿ ಮಾಡಿ ತೀರ್ಸೋಣ ಅಂತ, ಅದೇನಾದ್ರು ಹೆಚ್ಚು ಕಡಿಮೆ ಕೈ ಕೊಟ್ಬಿಡ್ತು ಬೆಳೆ ಅಂತ ಅಂದಾಗ ನಿಮ್ಗೆ ಸಾಲ ದೊರೆ ಆಯ್ತದಲ್ಲ? ಸಾಲ ದೊರೆ ಆಯ್ತದ ಸರ್, ಆ ತರ ಏನಿಲ್ಲ. ಈ ನೋಡ್ಕೊಂಡು ವ್ಯವಸಾಯ ಮಾಡ್ಬೇಕು, ಸುಮ್ ಸುಮ್ನೆ ಮಾಡ್ಬಿಟ್ರೆ ಆಗುದಿಲ್ಲ. ಬಂಡವಾಳ ಹಾಕ್ಬಿಟ್ಟು ಗೇಯವರಾಗಿದ್ದೀವಿ ನಾವು, ವ್ಯತ್ಯಾಸವಾಗಿ ಖರ್ಚು ಮಾಡಕ್ಕಾಗಲ್ಲ ಕೆಲಸಗಾರರು ನಾವು. ನಾವು ಏನೋ ಸ್ವಲ್ಪ ಮಾಡ್ತಾ ಇದೀವಿ. ಒಟ್ನಲ್ಲಿ ನಿಮ್ಗೆ ಹೊರೆ ಅಂತೂ ಆಗಿಲ್ಲ? ಹೊರೆ ಅಂದ ಏನೂ ಆಗಿಲ್ಲ ಸರ್. ಇವಾಗ ನಾನು ಇವಾಗ ಪಾಲ್ ಕೊಟ್ಟದ ಮೇಲೆ ಮನೆ ಕಟ್ಟಕ್ಕೆ ಅಂತ ರೆಡಿ ಮಾಡಿದೆ. ಈಗ ತಾರಸಿ ಹಾಕಿದ್ದೀನಿ, ಇನ್ನೂ ಗಿಲೋ ಪಲೋ ಏನೂ ಮಾಡಿಸಿಲ್ಲ. ಅದೇ ಅಂದ್ರೆ ಸಾಲ ಜಾಸ್ತಿ ಆಯ್ತದೆ. ಈಗಿಲ್ಲ ಅಂದ್ರೆ ಒಂದು 10 ಲಕ್ಷದಷ್ಟು ಬಂಡವಾಳ ಹಾಕಿದ್ದೀನಿ. ಇವಾಗ ಅದು ಸಾಲ ಆಗ್ಬಿಟ್ಟು ಇದು ಸಾಲ ಆಗ್ಬಿಟ್ರೆ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ರೆ ವ್ಯವಸಾಯದಲ್ಲಿ ಬೆಳೆದಂಗೆ ಕೆಲಸ ಮಾಡಿಸ್ಕೊತ ಇದ್ದೀನಿ. ಒಂದೇ ಸರಿ ನಾವು ದಡಕ್ಕಂತ ಮಾಡಕ್ಕಾಯ್ತಲ್ಲ ಹಾಕಿಲ್ಲ ಸರ್. ಆ ತರದಿಂದ ವ್ಯವಸಾಯದಲ್ಲಿ ಬಂದ್ ಬಂದಂಗೆ ಒಂದು 50,000 1 ಲಕ್ಷ ಹಿಂಗ್ ಬಂದಂಗೆ ವ್ಯವಸಾಯದಲ್ಲಿ ಕೆಲಸ ಮಾಡಿಸ್ಕೊತ ಇದೀವಿ ಆ ತರ. ಗೌಡ್ರೆ ನೀವು ಹೇಳ್ತಾ ಇದ್ರಿ ನೀವು ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗೆ ಕೂಡು ಕುಟುಂಬದಲ್ಲಿ ಇದ್ದು ಅಂತ. ಆ ಕೂಡು ಕುಟುಂಬದಲ್ಲಿ ಇದ್ದಾಗ ನಿಮ್ಮ ವ್ಯವಸಾಯದ ಪದ್ಧತಿ ಹೇಗೆ, ಆ ಜೀವನ ಹೇಗಿತ್ತು? ಈಗ ನೀವು ಇತ್ತೀಚೆಗೆ ಈಗ ಒಂದು 1 ವರ್ಷ ಆಯ್ತು ನಾವೆಲ್ಲ ಬೇರೆ ಬೇರೆ ಆಗಿ ಅಂತ ಹೇಳ್ತಾ ಇದ್ರಿ ಸರ್, ಈಗ ಹೇಗಿತ್ತು, ಹೇಗಿದೆ? ಆಗ ಅಂದ್ರೆ ಒಬ್ರು ಬರ್ದೋನಿಲ್ಲ ಅಂದ್ರೆ ಇಬ್ರು ಕೆಲಸ ಮಾಡ್ಕೊತಿದ್ದು. ಇವಾಗ ಅಂದ್ರೆ ಒಬ್ಬೊಬ್ರೇ ಕೆಲಸ ಮಾಡ್ಬೇಕು. ಈಗ ಅವ್ರು ಬರ್ನಿಲ್ಲ ಅನ್ಕಾಗುದಿಲ್ಲ, ನಾವು ಅವ್ರವ್ರ ಜಮೀನ್ ಅವ್ರವ್ರ ಮಾಡ್ಕೋಬೇಕು. ಅವಾಗ ಅಂದ್ರೆ 3 ಜನ ಕೂಡಿ 1 ಗಂಟು ಬತ್ತಿತ್ತು. ಇವಾಗ 3 ಜನ ಮಾಡ್ಕಾಗದ, ಒಬ್ಬೊಬ್ಬ ಮಾಡ್ಬೇಕು ಅಂದ್ರೆ 1 ಗಂಟು ಬರಲ್ಲ. ಈಗ ಏನಿದ್ರು ಅವಾಗ 3 ಲಕ್ಷ ಬತ್ತಿತ್ತು, ಇವಾಗ ಬರೀ 1 ಲಕ್ಷ ಬತ್ತದೆ. ಆ ತರದಿಂದ ವ್ಯವಸಾಯ ಮಾಡ್ಬೇಕು. ಈಗ ಒಬ್ರು ಬರ್ಲಿಲ್ಲ ಅಂದ್ರೆ ಇನ್ನೊಬ್ರು ಕೆಲಸ ಮಾಡ್ಕೋದು. ಈಗ ಏನಾರು ನಿಮ್ಮ ಅಣ್ಣ ತಮ್ಮಂದ್ರಲ್ಲಿ ನಿಮ್ ಕೆಲ್ಸನ ಅವ್ರು ಬರೋದು, ಅವ್ರ ಕೆಲ್ಸಕ್ಕೆ ನೀವು ಹೋಗೋದು, ಮುಯ್ಯಾಳ್ ಮಾಡ್ಕೊಳ್ಳೋದು, ಈ ತರಕ್ಕೆ ಏನಾರು ಮಾಡ್ತಾ ಇದ್ದೀರಾ ಸರ್? ಆ ತರ ಏನಿಲ್ಲ, ಅಣ್ಣ ತಮ್ಮದಿರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತೆ. ನಾವೇನು ಇಲ್ಲ, ನಮ್ಗೆ ಅವ್ರು ಬರ್ತಾರ ನಾವು ಅವ್ರಿಗೆ ಹೋಯ್ತೀವಿ, ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಬಿದ್ದಾಗ ಅದ್ರದಲ್ಲಿ ಏನು ತೊಂದರೆ ಗಿಂದ್ರೆ ಇಲ್ಲ ಸರ್. ನಿಮ್ಗೆ ಎಷ್ಟು ಜಮೀನ್ ಬಂದಿದೆ ಮತ್ತೆ ಅದ್ರಲ್ಲಿ ಏನು ಬೆಳೀತಾ ಇದೀರಿ ಸಿದ್ದೇಗೌಡ್ರೆ? ಸರ್ ನಮ್ಗೆ ಜಮೀನ್ ಬಂದಿರೋದು 33 ಕುಂಟೆ ಬಂದೈತೆ. ನಾನು ಹೊಸ ಜಮೀನ್ ಮಾಡ್ಕೊಂಡಿದ್ದೀನಿ, ಜಮೀನ್ ಮಾಡ್ಕೊಂಡಿ ಒಂದು 1/2 ಎಕರೆ ಹೂವಿನ ಗಿಡ ನೆಟ್ಟಿದ್ದೀನಿ, ಮಾಮೂಲಿ ಭತ್ತ ನೆಟ್ಟಿದ್ದೀನಿ. ಈಗ ಜಮೀನ್ ಮಾಡ್ಕೊಂಡಿರೋರ್ತ ಕಬ್ಬು ನೆಟ್ತಾ ಇದ್ದೀನಿ. ಜಮೀನ್ ಮಾಡ್ಕೋತಾರೆ ಅಂದ್ರೆ ಬೇರೆಯವ್ರ ಜಮೀನ, ಬೇರೆಯವ್ರ ಜಮೀನ ಭೋಗ್ಯ ತರ ಮಾಡ್ಕೊತಾ ಇದ್ದೀನಿ. ದುಡ್ಡು ಕೊಟ್ಟು ಅವ್ರಿಗೆ ದುಡ್ಡು ವರ್ಷಕ್ಕೆ ಅಂತ ದುಡ್ಡು ಕೊಡೋದು, ನಾವು ಜಮೀನ್ ಬಂದದ ಲಾಭದಲ್ಲಿ ಅವ್ರಿಗೆ ಹೊಸಿ ಕೊಡೋದು, ನಾವು ಹೊಸಿ ಮಡಿಕೊಳ್ಳೋದು. ಈಗ ನಿಮ್ದು 33 ಕುಂಟೆ ಜಮೀನಲ್ಲಿ 1/2 ಎಕರೆಗೆ ಹೂವಿನ ಗಿಡ ಹಾಕಿದ್ರೆ, ಹೂವಿನ ಗಿಡನೇ ಹಾಕಿದ್ರಿ ಸರ್? ಇದ್ ಮಿಕ್ಕದಕ್ಕೆ ಏನ್ ಹಾಕಿದಿರಿ? ಮಿಕ್ಕದಕ್ಕೆ ಭತ್ತ ಹಾಕಿದೀನಿ ಸರ್. ಭತ್ತ ಏನು ಮನೆ ಬೆಳಕಾಗೆ ಊಟಕ್ಕೆ ಸರ್. ಈಗ ಬೇರೆಯವ್ರದ್ದು ಎಷ್ಟು ಮಾಡ್ಕೋತಾ ಇದೀರಿ ಜಮೀನ? 2.5 ಎಕರೆ ಮಾಡ್ಕೊಂಡಿದ್ದೀನಿ. 2.5 ಎಕರೆಗೆ ಕಬ್ಬು ಹಾಕಿದ್ದೀರಾ? ಕಬ್ಬು 1 ಎಕರೆಗೆ ಹಾಕ್ತಾ ಇದೀನಿ. 1 ಎಕರೆಗೆ ನೀರ್ ಸಾರಲ್ಲ, ಅವ್ರ ತಾವು ಬೋರ್ವೆಲ್ ನೀರ್ ಇರೋದು. ಕಾರ್ ಭತ್ತದ ಟೈಮಲ್ಲಿ ನೀರ್ ಇರಕಿಲ್ಲ, ಯಾಕೆಂದ್ರೆ ಕಟ್ ನೀರ್ ಇರುತ್ತೆ. ಅವಾಗ ಕಬ್ಬು ಬೆಳೆ ಒಣಗೋಯ್ತು ಅನ್ಬಿಟ್ಟು ಏನ್ ಮಾಡೋದು, ಹೊಸಿ ನೆಟ್ಕೊಳ್ಳೋದು, ಹೊಸಿ ಏನಾರ ವ್ಯವಸಾಯ ಮಾಡ್ಕೊಳ್ಳೋದು, ತರಕಾರಿ ಪರ್ಕಾರಿ ನೆಟ್ಕಂದ್ರೆ ಮೇಂಟೈನ್ ಆಯ್ತದೆ. ಈಗ ಯಾಕೆ ಅವರು ನಿಮ್ಗೆ ಜಮೀನ್ ಬೋಗೆ ಕೊಡ್ತಾರೆ? ಅವರು ಜಮೀನ್ ಬೋಗೆ ಕೊಡ್ತಾರೆ ಅಂದ್ರೆ ಅವ್ರ ತಾವು ವ್ಯವಸಾಯ ಮಾಡೋರಿಲ್ಲ. ಅದರಿಂದ ಏನ್ ಮಾಡ್ತಾರೆ ಅವರು, ವ್ಯವಸಾಯ ಮಾಡಕ್ ನಮ್ಗೆ ಆಗಲ್ಲಪ್ಪ, ಯಾರು ಮಾಡ್ಕೊಳ್ಳಿ ಅಂತ ಅಂತಾರೆ. ಅದ ನಾವೇನು ಮಾಡ್ತೀವಿ, ಇಲ್ಲ ವರ್ಷ ಲೆಕ್ಕನಾರ ಮಾಡ್ಕೋತೀವಿ, ಇಲ್ಲ ಭೋಗ್ಯನಾರ ಭೋಗ್ಯನಾರು ಮಾಡ್ಕೊಳ್ತೀವಿ. ಭೂಮಿ ಹಾಗೆ ಭೂಮಿ ಬಿಡುದ್ ಬೇಡ, ಭೂಮಿ ನಮ್ ಬಂಜ್ ಬೀಳುದ್ ಬೇಡ, ಬೆಳಿಲಿ ಯಾರ ಪುಣ್ಯಾತ್ಮರು ಅಂತ ಹೇಳ್ತಾರೆ. ಅದರಿಂದ ಮಾಡ್ಕೊತಾ ಇದೀವಿ ನಾವು. ಈಗ ಮನೆಯಲ್ಲಿ ಕೃಷಿ ಕೆಲಸ ಮಾಡೋರು ನೀವು ಮತ್ತೆ ನಿಮ್ ಶ್ರೀಮತಿ? ನಮ್ ಮಿಸ್ಸಸ್. ಹೇಗ್ ಅನಿಸ್ತಿದೆ ಒಬ್ರೇ ಕೃಷಿ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ, ಆ ತರಕ್ಕೆ ಅನಿಸ್ತಾ ಇಲ್ವಾ ನಿಮ್ಗೆ ಜಮೀನಲ್ಲಿ? ಸರ್ ಇವಾಗ ಹೇಳ್ತಿದೀವಿ, ನಾವು ಕೃಷಿ ಮಾಡ್ಬೇಕಾದ್ರೆ ಈಗ ಮಕ್ಳು ಮರಿ ಎಲ್ಲ ಸ್ಕೂಲ್ಗೆ ಹೋಗ್ಬೇಕು, ಅವರು ಬೆಳಿಗ್ಗೆ ಒದ್ದಂತಾನೆ ಕರ್ಕ ಬರೋಕ್ಕಾಗಲ್ಲ. ಏನಂದ್ರೆ ಹಸುಗಳು ಇರ್ತವೆ, ಅವೆಲ್ಲ ಹಾಲು ಕರಿಬೇಕು ಮತ್ತೆ ಅವಕ್ಕೆಲ್ಲ ಇದ್ ಮಾಡ್ಬೇಕು, ಅವೆಲ್ಲ ಮಾಡ್ಬಿಟ್ಟು ಅವ್ರು ಬರೋಕ್ಕಾಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಒಬ್ರು ಇದೀವಿ, ಮಾಮೂಲಿ ವ್ಯವಸಾಯ ಹೂ ಗಿಡ ಮಾಡುವಾಗ ಆಳ್ಗಳು ಕರ್ಕೊಳ್ತೀವಿ, ಕುಯ್ಯಿ 10 ಗಂಟೆ 11 ಗಂಟೆ ಬರ್ತಾರೆ, ಮಾಮೂಲಿ ಕೂದ್ಬೋಟ್ ಬೈತಾರೆ ಸರ್. ದಿನ ನಿಮ್ ಜಮೀನಲ್ಲಿ ಆಳ್ ಕರ್ಕೊಂಡು? ಹಾ, ಜಮೀನಲ್ಲಿ ನಮ್ ದಿನ ಆಳ್ ಕರ್ಕೊಂಡೆ ಕುಯ್ಯೋದು ಸರ್. ಈಗ ಕಾಕಡ ಕೃಷಿನ ಮಾತಾಡೋಣ ಗೌರ್ರೆ. ಕಾಕಡ 1/2 ಎಕರೆಗೆ ಹಾಕಿದರೆ ಕಾಕಡ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಮಾತಾಡ್ಬಿಟ್ಟು ನಂತರ ನಿಮ್ಮ ಕಬ್ಬನ್ ಬೆಳೆ ಭತ್ತದ ಬೆಳೆ ಬಗ್ಗೆ ಮಾತಾಡೋಣ. ಈಗ 20 ಗುಂಟೆಗೆ ಎಷ್ಟು ಗಿಡ ಹಾಕಿದಿರಿ ಸರ್? ನಾವು ಇಲ್ಲಾಂದ್ರೆ 150 ಗಿಡ ಹಾಕಿದೀವಿ. ಹೌದಾ? 150 ಕಡಿಮೆ ಆಯ್ತಲ್ವಾ? ಇಲ್ಲ ಸರ್, ಅಗಲ ಇರ್ಬೇಕು ಪಟಾವಸಿ. ಹೌದಾ? ಯಾಕೆಂದ್ರೆ ಒತ್ತಾ ಬಿಟ್ರೆ ಒಳಗ್ ನುಗ್ಗಿ ಕುಯ್ಯಕ್ಕೂ ಆಗೋಲ್ಲ, ಅದರಿಂದ ಈ ಮಳೆಗಿಳೆ ಗಾಳಿ ಬಂದಾಗ ಹೂವನೇ ಕುಯ್ಯಕ್ ಆಗುದಿಲ್ಲ. ಓಡಾಡಕ ತಾವ್ಬೇಕು, ಗಾಳಿ ಆಡಬೇಕು, ಅದಕ್ಕೆಲ್ಲ ಗಾಳಿ ಆಡ್ನಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಏನ್ ಮಾಡ್ತೀವಿ, 150 ಗಿಡ ಹಾಕಿದೀವಿ. ಅವು ಹೂ ಬಂದಾಗ ಜಾಸ್ತಿ ಅತಿ ಹೆಚ್ಚಿ ಹೂ ಬಂದಾಗ ಆಳ್ ಕರ್ಕೊಳ್ತೀವಿ, ಕಮ್ಮಿ ಒಂದ್ 2 ಕೆಜಿ 3 ಕೆಜಿ ಬಂದಾಗ ಮನೆಯವರೇ ಕುಯ್ಕೊಳ್ತೀವಿ. ಅದರಿಂದ ಈಗ ನಿಮ್ಗೆ ಈ ಕಾಕಡ ಹೂವಿನ ಕೃಷಿಯನ್ನ ಎಷ್ಟು ವರ್ಷದಿಂದ ಮಾಡಿದ್ರೆ ಸರ್? ನಾನೇ ನಿಮ್ಗೆ ಈ ಕಾಕಡ ಹೂವಿನ ಕೃಷಿ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತು ಸರ್? ಇದು ವ್ಯವಸಾಯ ಅಂದ್ರೆ ಕಾಕಡ ಗಿಡ ಅಂದ್ರೆ ಡೈಲಿ ಹಣ ಬರುವಂತ ವ್ಯವಸಾಯ ಇದು. ಅದು 10 ರೂಪಾಯಿನೇ ಬರಲಿ 5 ರೂಪಾಯಿನೇ ಬರಲಿ, ಒಂದೊಂದ್ಸತಿ 500 ರೂಪಾಯಿ ಆಯ್ತದೆ, ಒಂದ್ಸತಿ 400 ರೂಪಾಯಿ ಆಯ್ತದೆ ಕೆಜಿ. ಅದರಿಂದ ಏನ್ ಮಾಡ್ತೀವಿ, ನಾವು ಭತ್ತಕ್ಕಿಂತ ಈಜಿ ಇದು ಕೆಲಸ. ಏಕೆಂದ್ರೆ ಕಷ್ಟ ಪಡ್ಬೇಕು, ಮಳೆ ಅನ್ನಂಗಿಲ್ಲ, ಪಳೆ ಅನ್ನಂಗಿಲ್ಲ, ಕುಯ್ಬೇಕು. ಒಂದಿನ ಬಿಡ್ತು ಅಂದ್ರೆ ಹೋಯ್ತು ಅದು ಹೂವು, ಇನ್ ಮಾರ್ನಾಗ ಅದು ಯಾರು ತಕೋದಿಲ್ಲ, ನಾವೇ ಕೂದಿ ಅದೇ ಕೆಳಕೆಲ್ಲ ಎಸಿಬೇಕು. ಅದರಿಂದ ಏನ್ ಮಾಡ್ತೀವಿ, ಇದರಲ್ಲಿ ಉದ್ಯೋಗ ಜಾಸ್ತಿ ಐತೆ, ಹಣಕಾಸು ಜಾಸ್ತಿ ಬರ್ತದೆ, ನಿರಂತರವಾಗಿ ದುಡ್ಡು ನೋಡಬಹುದು, ದುಡ್ಡು ನೋಡ್ಬೋದು, ಡೈಲಿ ದುಡ್ಡು ನೋಡ್ಬೋದು. ಆ ತರ ವ್ಯವಸಾಯದಿಂದ ನಾವ್ ಏನ್ ಮಾಡ್ತೀವಿ, ಜಾಸ್ತಿ ಇಷ್ಟ ಪಡ್ತೀವಿ ಇದಕ್ಕೆ ಹೂವಿನ ಗಿಡಕ್ಕೆ. ಅಂದ್ರೆ ಭತ್ತದಕ್ಕಿಂತ ಸುಲಭ ಅಂತ ಹೇಳ್ತೀರಿ, ಇದಕ್ಕೆ ದಿನ ಶ್ರಮ ಪಡ್ಬೇಕಲ್ಲ, ಭತ್ತ ಆಗಾದ್ರೆ ಏನಿಲ್ಲ, ನಾಟಿ ಹಾಕ್ಬಿಟ್ಟು ಒಂದ್ 15 ದಿವಸ ಬಿಡು ತಗೋಬಹುದು ಸರ್? ಭತ್ತ ಅಂದ್ರೆ ಒಂದ್ಸತಿ ದುಡ್ಡು ಬರೋದು, ಅದು ಆದ್ರೂ ಆಯ್ತು, ಹಾಕ್ದವ್ರು ಆಯ್ತು, ಮಳೆ ಇಟ್ಕಂದಿ. ಇದು ಆ ತರ ಅಲ್ಲ, ಇದು ಇದೇನಿದ್ರು ತಿಂಗಳಗಟ್ಟಲೆ ದುಡ್ಡು ಬರುವಂತ ವ್ಯವಸಾಯ ಇದು. 3 ತಿಂಗಳು ಹೂವು ಇಲ್ಲ ಅಂದ್ರೆ ಇನ್ನು 9 ತಿಂಗಳು ಕಂಟಿನ್ಯೂ ಹೂವು ಕುಯ್ತಾ ಇರ್ಬೋದು, ದೇಹ ಡೈಲಿ ದುಡ್ಡು ಬರ್ತದೆ. ಆ ವ್ಯವಸಾಯ ಅದರಿಂದ ಮಾಡ್ತೀವಿ ನಾವು. ಎಷ್ಟು ವರ್ಷದಿಂದ ನೀವು ಈ ಕಾಕಡ ಕೃಷಿ ಮಾಡ್ತೀರಾ? ನಾನು 25 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಹಳೆ ಕಾಲದಿಂದ ಮೊದ್ಲು ನಾನು ಕೈಲೇ ಕಟ್ಕ ಮಾರ್ತಿದ್ದೆ ಸರ್. ನಾನು ಹೂವನೇ ನಾ ಮಾರ್ತಾ ಇದ್ದದ್ದು. ಹೌದಾ? ಹೂವ ಮಾರೇ ನಾನು ಈ ತರ ಮಾಡಿರೋದು. ಅಂದ್ರೆ ನಾವು ಅಂಗಡಿಗಳಿಗೆ ಹಾಕ್ತಿರ್ನಿಲ್ಲ ಅವಾಗ, ನಾವು ಇವಾಗ ಹೊಸಿ ಇದಾದ್ಮೇಲೆ ನಾವು ಅಂಗಡಿಗೆ ಹಾಕ್ತಾ ಇರೋದು. ನಮ್ ಮನೆಯಲ್ಲಿ ನಾವೇ ಕಟ್ಟಿ ನಾನೇ ಬೆಳಿಗ್ಗೆ ಹೊತ್ತು 5 ಗಂಟೆಗೆ ಎದ್ದೋಗಿ ಹೂವ ಮಾರ್ಕೋಬತ್ತಿದ್ದೆ. 10 ಗಂಟೆ ಹೂವ ಮಾರೋನೆ, 10 ಗಂಟೆ ಮೇಲೆ ಸ್ಕೂಲ್ ಹೋಗುನೆ. ಅಂದ್ರೆ ರಾತ್ರಿ ಹೊತ್ತು ಮೊಗ್ಗು ಬಿಡಿಸೋದು? ಇಲ್ಲ, ಬೆಳಿಗ್ಗೆ ಹೊತ್ತು ನಮ್ ತಂದೆಯವ್ರು ಬಿಡಿಸೋರು, ಮಧ್ಯಾಹ್ನ ಗಂಟ ನಾವು ಸಂಜೆ ಹೊತ್ತು ಎಲ್ಲ ಕಟ್ಕೊಳ್ಳೋವ, ರಾತ್ರಿ ಗಂಟೆ 10 ಗಂಟೆ ಬೆಳಗಿನ ಜಾವ ಎತ್ಕೋಗಿ ಮಾರ್ಬಿಟ್ಟು ಬರೋವೆ. ನಾನು ಹೇಗ್ ಹೋಗ್ತಿದ್ರಿ, ಹೇಗ್ ಮಾರ್ತಿದ್ರಿ? ಸೈಕಲ್ ಅಲ್ಲಿ ತಗೋಗಿ ಮಾರ್ತಿದ್ದೆ ಸರ್. ನಾನು ಸೈಕಲ್ ಹೊಡ್ಕೊಂಡು ಹೋಗಿ ಹೂವಿನ ಪುಟ್ಟಿ ಮಾಡ್ಕೊಂಡು ಮಾಮೂಲಿ ಊರೂರು ಎಲ್ಲೆಲ್ಲಿ ಆಯ್ತಾ ಅಲ್ಲಿ ಎಲ್ಲ ಹೋಗಿ ಮಾರಿತಿದ್ದೆ. ಆಮೇಲೆ ಜಾತ್ರೆಗಳು ಎಲ್ಲ ಆಯ್ತಾವ ಅಲ್ಲೆಲ್ಲ ಮಾರಿನಿ. ಹೌದಾ? ಅವೆಲ್ಲ ಮಾರಿದೀನಿ ಸರ್. ನಾನು ಅಣ್ಣವರೆಲ್ಲ ಸಪೋರ್ಟ್ ಕೊಡ್ತೀನಿ. ನಮ್ಮ ಅಣ್ಣವ್ರು ಅವ್ರು ಯಾರು ಮಾರ್ಕೋತಿರ್ನಿಲ್ಲ ಸರ್, ನಾನು ಒಬ್ನೇ ಮಾರ್ತಿದ್ದು ಮಾತ್ರ. ಅವರೆಲ್ಲ ದೊಡ್ಡವರು, ಅವರು ಅವ್ರು ಮಾರ್ಕೋತಿರ್ನಿಲ್ಲ, ನಾವು ಮಾರ್ತಿದ್ದು. ನಿಮ್ಗಿಂತ ಎಷ್ಟು ದೊಡ್ಡವರು ಅವರು? ಎಷ್ಟು ವರ್ಷ ದೊಡ್ಡವರು ಸರ್? ಅವ್ರಿಗೆ ಇಲ್ಲಾಂದ್ರೂ 55 ವರ್ಷ ಆಗುತ್ತೆ. ನಿಮ್ಗೆ ಅವ್ರಿಗೆ ವಯಸ್ಸಿನ ಅಂತರ ಇರೋದ್ರಿಂದ ಅದರಿಂದ ಇದು ಮಾಡ್ತಿದ್ದೀವಿ ಸರ್. ಅವ್ರಿಗ ವ್ಯವಸಾಯ ಬಗ್ಗೆ ಅವ್ರು ಜಾಸ್ತಿ, ನಮ್ಗೆ ಹೂವಿನ ಗಿಡ ಜಾಸ್ತಿ ನೆಡ್ತಿದ್ವಲ್ಲ ಅದರಿಂದ ನನ್ನ ಹೂ ಮಾರಕ್ ಹಾಕ್ಬಿಡಿರೋರು. ಅವ್ರು ವ್ಯವಸಾಯ ಮಾಮೂಲಿ ಮಾಡ್ತಾ ಇದ್ರು ಸರ್. ಅಂದ್ರೆ ಹೇಗ್ ಅನಿಸ್ತಿತ್ತು ನಿಮ್ಗೆ ಆಗ ಒಳ್ಳೆ ಏನು ಸರ್? ಅವಾಗ ನಮ್ಗೆ ದುಡ್ಡು ಚೆನ್ನಾಗಿ ಬಂದಿತ್ತು ಸರ್, ನಮ್ ಖರ್ಚು ಮಾಡಕ್ಕೂ ದುಡ್ಡು ಎಲ್ಲ ಬತ್ತಿತ್ತು. ಆಮೇಲೆ ಮನೇಲಿ ಇಷ್ಟು ಅಂತ ಕೊಟ್ಬಿಡೋದು, ಬಾಕಿ ದುಡ್ಡೆಲ್ಲ ಉಳ್ಕತಿತ್ತು. ಅಂದ್ರೆ ನೀವು ಉಳಿಕೆ ದುಡ್ಡನ್ನು ನೀವು ಮಾಡ್ಕೊಂಡು? ನಾವು ಮಾಡಿಕೊಂಡು ಮಾಮೂಲಿ ಖರ್ಚು ಮಾಡ್ತಿದ್ದೆ ಸರ್. ಅದ ಎಷ್ಟು ದೂರಕ್ಕೆ ಹೋಗ್ತಿದ್ರೆ ಸರ್? ನಾ ಮಂಡ್ಯ ಕಂಡ್ಲು ಹೋಗಿದ್ದೀನಿ ಸರ್. ಸೈಕಲ್ ಅದೇ ಸೈಕಲ್ ಎಲ್ಲ ಹೊಡ್ಕಂದಿ ಮಂಡ್ಯದಲ್ಲಿ ಹೋಗಿ ಗುತ್ಲು ಸರ್ಕಲ್ ಅವೆಲ್ಲ ಮಾರಿದ್ದೀನಿ, ಅಲ್ಲೆಲ್ಲ ಮಾರ್ಕೊ ಬಂದಿದ್ದೀನಿ, ಪಟ್ಟಣದಲ್ಲಿ ಮಾರಿದ್ದೀನಿ. ಈಗ ಜನ ಎಲ್ಲ ಬೈಸ್ಕಲ್ ಅಲ್ಲಿ ಹೂ ಮಾರೋನಾಗ ಒಂದು ಮಾರ್ಗ 20-30 ಅಂತ ಹೇಳಿದ್ರೆ ಚೌಕಾಸಿ ಮಾಡ್ತಾರೆ, ಅರ್ಧ ದುಡ್ಡು ಕೇಳ್ತಾರೆ. ಆಗ ನಿಮ್ಗೆ ಏನ್ ಅನಿಸ್ತಿತ್ತು ಸರ್? ಅವಾಗ ನಾವೇ ಅವಾಗ ಆತರ ಏನಿಲ್ಲ, ಹೂವ ಹೊಸಿ ಅವಾಗ ಕಮ್ಮಿ ಇತ್ತು ರೈಟು, ನಾವು ಕೊಟ್ಬಿಟ್ಟು ಇಷ್ಟಕ್ಕೆ ಅಂತ ಮಾರ್ಬಿಟ್ ಬತ್ತಿದ್ದೋ. ಅವಾಗ ನಮ್ಗೆ ಹಿಂಗ ಅಂಗಡಿಲಿ ಪಂಗಡಿಲಿ ಹಾಕುದು ಅಂತ ಗೊತ್ತಿರ್ನಿಲ್ಲ, ಕೆಜಿ ಲೆಕ್ಕ ತಗತಾರೆ ಹಿಂಗೆ ಮಾರ್ಕೆಟ್ಗಳಲ್ಲಿ ಅಂತ ಗೊತ್ತಿರ್ನಿಲ್ಲ. ಅವಾಗ ನಾವೇ ಕಟ್ ಮಾರ್ತಿದ್ದೋ, ಉಳ್ದದ್ದು ಏನ್ ಮಾಡೋದೋ, ನಾವು ಕಟ್ಟು ಕಾಣಿಲ್ಲ ಅಂದ್ರೆ ಕಾವಲಿಗೆ ಸುರಿದ್ಬಿಡ್ತಿದ್ವಿ. ಇನ್ನೇನು ಒಣಗೋದ್ಮೇಲೆ ಅದು ಹೋಯ್ತು, ಅದು ತಗೋ ತಗೋ ಸುರಿದು ಬಿಡುವ ಆ ತರದಿಂದ ಇದ್ ಮಾಡೋದು. ಆಗ ಸಾಮಾನ್ಯವಾಗಿ ಎಲ್ಲೂ ವ್ಯಾಪಾರ ಆಗಿಲ್ಲ, ಇವತ್ತು ಏನು ವಿಶೇಷ ದಿನ ಇಲ್ಲ, ವಿಶೇಷವಾಗಿದ್ರೆ ಹಬ್ಬ ಹರಿದಿನಗಳಲ್ಲಿ ಒಳ್ಳೆ ರೇಟ್ ಸಿಕ್ಬಿಡುತ್ತೆ, ಬೇಗ ಮಾರಾಟ ಆಗ್ತದೆ, ನೀವು ಹೇಳಿದ ರೇಟ್ಗೆ ಒಂಚೂರು ಹೆಚ್ಚು ಕಡಿಮೆ ತಗೋಬಿಡ್ತಾರೆ. ಆದ್ರೆ ವಿಶೇಷ ದಿನ ಏನು ಇಲ್ಲ, ಆದ್ರೆ ಹೂವು ಅಂತೂ ಬರೋದ್ ಬರ್ತದೆ, ಕಟ್ಟಿ ಮಾರ್ಲೇಬೇಕು. ಜನ ತಗೊಳ್ಳಿಲ್ಲ, ಈಗ ನಷ್ಟ ಆಗ್ತದೆ ಅನ್ನಾಗ ವಾಪಸ್ ಅಂದ್ಬಿಡ್ತಿದ್ರ ಹೇಗೆ? ಇಲ್ಲ ಸರ್, ನಮ್ ಕೂಲಿಗೆ ಏನ್ ಬೀಳ್ತಿರ್ನಿಲ್ಲ ಸರ್, ಅದು ಮಾಮೂಲಿ ಒಂದ್ 300 ರೂಪಾಯಿನಾರು ಮಾರ್ಕಂದೇ ಬತ್ತಿದ್ದೆ ಸರ್ ನಾನು. ಅದ್ ಆಲಿ ಆಗ್ದಲ್ಲಿ ಒಂದ್ 300 ರೂಪಾಯಿನಾರು ಆಗಿ ಆಗೋದು ಸರ್. ಈಗ ಹೇಗಿದೆ ನಿಮ್ಗೆಲ್ಲ ಹೂವಿನ ಮಾರುಕಟ್ಟೆ ಎಲ್ಲ ಹೇಗಿದೆ? ಇವಾಗ ಒಳ್ಳೆ ರೇಟ್ ಸಿಗ್ತಾ ಇದೆ ಸರ್. ಎಷ್ಟು ಕೆಜಿ ಸಿಗ್ತದೆ ನಿರಂತರವಾಗಿ ನಿಮ್ಗೆ ಅಂದಾಜು ಸರ್? ಇವಾಗ ನಮ್ ತವ್ ಒಂದ್ 5-6 ಕೆಜಿ ಗಂಟಲು ಜಾಸ್ತಿ ಸಿಗುತ್ತೆ. ಹೂವ ಅತಿ ಹೆಚ್ಚು ಬಿಟ್ಟಾಗ 10 ಕೆಜಿ ಗಂಟಲು ಸೀಸನ್ ಇದ್ದಾಗ ಅಂದ್ರೆ ರೇಟ್ ಇರಿಕಿಲ್ಲ ಅವಾಗ ಹೂವ ಜಾಸ್ತಿ ಬಂದಾಗ. ಈಗ ಒಳ್ಳೆ ಸೀಸನ್, ಇವಾಗ ಒಳ್ಳೆ ರೈಟ್ ಐತೆ. ಹೂವ ಇವಾಗ ಜಾಸ್ತಿ ಇಲ್ಲ, 2-3 ಕೆಜಿ ಅಷ್ಟೇ. ಯಾಕೆಂದ್ರೆ ಅವಾಗ 10 ಕೆಜಿ ಕುಯ್ಯಿದೆ, ಇವಾಗ 2 ಕೆಜಿ ಒಳ್ಳೆ ದುಡ್ಡು ಮಾಡಬಹುದು. ಆತ ಅವಾಗ ಬರೀ 30-40 ಇರ್ತಿತ್ತು, ಈಗ 400-300 ರೂಪಾಯಿ ಐತೆ. ಅದರಿಂದ ಇದಾಗೈತೆ. ನಿರಂತರವಾಗಿ 1,000 ರೂಪಾಯಿಗೆ ಕಡಿಮೆ ಇಲ್ವಾ? ಕಮ್ಮಿ ಇಲ್ಲ ಸರ್. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಮೈಸೂರು ಜಿಲ್ಲೆಯ ರೈತರು ಹಾಗೂ ರೈತ ಮಹಿಳೆಯರಿಗಾಗಿ ಇದೇ ತಿಂಗಳ 29ನೇ ತಾರೀಕಿನಂದು ಶುಕ್ರವಾರ ಎಣ್ಣೆಕಾಳು ಬೆಳೆಗಳ ದಾಸ್ತಾನು, ಕೀಟ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಈ ವಿಷಯ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಸಕ್ತರು ದೂರವಾಣಿ ಸಂಖ್ಯೆ 8277933116 ಸಂಪರ್ಕಿಸಿ ತರಬೇತಿಗೆ ನೋಂದಾಯಿಸಿಕೊಳ್ಳಬಹುದು. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 8277933116. ತರಬೇತಿ ಅವಧಿಯಲ್ಲಿ ಉಚಿತ ಊಟ ಹಾಗೂ ವಾಸ್ತವಿಕ ಪ್ರಯಾಣ ವೆಚ್ಚವನ್ನು ಒದಗಿಸಲಾಗುವುದು. ಈ ತರಬೇತಿಗೆ ಗರಿಷ್ಠ 50 ಜನರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಮತ್ತೆ ಹೇಳಿ, ಈಗ ಒಂದು ಕಾಕಡ ಹೂವಿನ ಕೃಷಿಯನ್ನ ಮಾಡಬೇಕು ಅಂದ್ರೆ ದೂರ ದೂರಕ್ಕೆ ನಿಡ್ಕೋಬೇಕು ಅಂತಿದ್ರೆ ಎಷ್ಟು ಅಂತರದಲ್ಲಿ, ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಅಂತೀರಿ ನಿಮ್ಮ ಅನುಭವದಲ್ಲಿ? 5 ಅಡಿನಾರು ಇರ್ಬೇಕು ಸರ್. 5 ಅಡಿ ಇದ್ರೆ ಗಾಳಿ ಆಡಕ್ಕದು ಸರಿ ಆಯ್ತದೆ. ಆಮೇಲೆ ಓಡಾಡಕ್ಕೆಲ್ಲ ವಿಶಾಲಕ್ ಜಾಗ ಇರ್ತದೆ. ಕಳೆ ಪಳೆ ಬಂದಾಗ ಕಳೆ ಕಿತ್ಕೊಳ್ಬೋದು, ಮಾಡ್ಬೋದು ಯಾವಾಗ. ಈ ಮಳೆಗಾಲದಲ್ಲಿ ಅಂದ್ರೆ ಗುಡ ತೋಪ ಆಗ್ಬಿಟ್ಟಾಗ ಬಟ್ಟೆ ಬರಿಗೆಲ್ಲ ತ್ಯಾಮ ಆಯ್ತದೆ, ಅವಾಗ ಕುಯ್ಯಕ್ಕೂ ಬೇಜಾರು. ಹಗಲಾಗಿದ್ರೆ ಬೇಕಾದ್ರೆ ಹೆಂಗಾರ ಓಡಾಡ್ಬೋದು, ಆ ತರ ಮಾಡ್ಬೋದು ಸರ್. ಸ್ವಲ್ಪ ಹತ್ತಿರ ಗಿಡ್ರೆ ಹೆಚ್ಚು ಗಿಡ ಆಗ್ತದೆ, ಒಳ್ಳೆ ಪೋಷಕಾಂಶಗಳೆಲ್ಲ ಕೊಟ್ಕೊಂಡ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಇಳುವರಿ ಪಡಿಬೋದಲ್ಲ ಸಿದ್ದೇಗೌಡ್ರೆ. ಒತ್ತರಕ್ಕೆ ನೆಡ್ತೀವಿ ಅಂದ್ರೆ ಹೂವ ಜಾಸ್ತಿ ಬರಲ್ಲ. ಬರಲ್ವಾ? ಮತ್ತೆ ಬರುತ್ತೆ ಎಲ್ಲ? ಏ ಬರಲ್ಲ ಸರ್, ಜಾಸ್ತಿ ಗಿಡ ಸರ್. ಒತ್ತರಾಗ ನೆಟ್ಟಿದ್ರೆ ಏನು ಪ್ರಯೋಜನ ಇಲ್ಲ, ಎಲ್ಲ ಪಂದ್ ಬಿಟ್ಕತ್ತೆ ಗಿಡ ಎಲ್ಲ. ಹೂವ ಜಾಸ್ತಿ ಬರೀಕಿಲ್ಲ. ಅಗಲಾಗಿದ್ರೆ ಗಾಳಿ ಓಡತ್ತೆ, ಭೂಮಿ ಎಲ್ಲ ಇದು ಇದಾಯ್ತದೆ, ಹೂವಿನ ಗಿಡ ಜಾಸ್ತಿ ಓಸಿ ಹೂವ ಬಿಡ್ತದೆ. ಎಲ್ಲಿಂದ ತಂದ್ರೆ ನೀವು ಗಿಡಗಳೆಲ್ಲ? ಸರ್, ನಾವು ಬೇರೆ ಜಮೀನಿನಿಂದ ಬೆಳೆದಿರ್ತಾರೆ, ಅದರಿಂದ ಏನ್ ಮಾಡ್ತೀವಿ, ಅವ್ರತ ಕಿತ್ಕೊಬರ್ತೀವಿ ಪೈರ. ಪೈರ್ ಕಿತ್ಕೊ ಬಂದು ಅವ್ರತ ನೆಟ್ಕೊಳ್ತೀವಿ. ಗಿಡ ನೆಟ್ಟ ಮೇಲೆ ಏನೇನೆಲ್ಲ ಕೃಷಿ ಕಾರ್ಯಗಳನ್ನ ನೀವು ಮಾಡ್ಬೇಕು, ಮತ್ತೆ ಗಿಡ ನೆಡಕ್ ಮುಂಚೆ ಭೂಮಿನ ಹೇಗ್ ಹದ ಮಾಡ್ಕೋಬೇಕು ಅಂತ ಹೇಳಿ ಸರ್. ನಾವು ಉಳ್ತಿ ಎಲ್ಲ ರೆಡಿ ಮಾಡ್ಕೋಬೇಕು, ಭೂಮಿಯ ಬುತ್ತಿ ರೆಡಿ ಮಾಡ್ಕೊಂಡು ಆಮೇಲೆ ಪಾತಿ ಮಾಡ್ಬೇಕು. ಪಾತಿ ಮಾಡ್ಕೊಂಡ್ಮೇಲೆ ಅದ ಗುಡ್ಡಿ ಮಾಡ್ಬಿಟ್ಟು ನೆಡ್ಬೇಕು ಗಿಡನ, ಕಿತ್ಕೊ ಬಂದದ ಗಿಡನ. ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ಬೇಕು. ರಾಸಾಯನಿಕ ಅಂದ್ರೆ ಏನ್ ಗೊಬ್ಬರ ಹಾಕ್ತೀರಿ? ಮಾಮೂಲಿ ಧನಿಯನ್ ಗೊಬ್ಬರ ಹಾಕ್ತಿವಿ ಸರ್. ಫಸ್ಟ್ ಧನಿಯನ್ ಗೊಬ್ಬರ ಹಾಕ್ಬಿಟ್ಟು ಒಂದೊಂದ್ ಚೂರ ಪೈರು ನೆಡ್ತೀವಿ. ನೆಟ್ಟ ಆದ ಒಂದ 10-12 ದಿನಕ್ಕೆ ಕಾಂಪ್ಲೆಕ್ಸ್ ಹಾಕ್ತಿವಿ, ಒಂದೊಂದ್ ಚೂರು ಕಾಂಪ್ಲೆಕ್ಸ್ ಹಾಕೋದ್ಮೇಲೆ ಅದರಿಂದ ಒಂದ್ ಚೂರ್ ಡೆವಲಪ್ ಆಯ್ತದೆ, ಚಿಗುರ್ಗುತ್ತಾ ಚಿಗುರ್ತಾ. ಆಮೇಲೆ ಏನ್ ಮಾಡ್ತೀವಿ, ಔಷಧಿ ಪ್ರೇಯರ್ ಮಾಡಕ ರೆಡಿ ಮಾಡ್ತೀವಿ. ಔಷಧಿ ಯಾಕೆ ಹೊಡಿತೀರಿ? ಹುಳ ಹೊಡಿತವ ಜಾಸ್ತಿ ಸರ್? ಹುಳ ಅಂದ್ರೆ ಸುಳಿ ಎಲ್ಲ ಮೇಯ್ಕತ್ತಾ ಇರುತ್ತೆ, ಅದರಿಂದ ಏನ್ ಮಾಡ್ತೀವಿ, ಔಷಧಿ ಹೊಡಿನಿಲ್ಲ ಅಂದ್ರೆ ಗಿಡ ಬರಲ್ಲ. ಅದರಿಂದ ಏನ್ ಮಾಡ್ತೀವಿ, ಔಷಧಿ ಹೊಡಿತೀವಿ. ಅಂದ್ರೆ ನೀವು ಹುಳ ನೋಡ್ಕೊಂಡು ಹೊಡಿತೀರಾ, ಇಲ್ಲ ಸುಮ್ನೆ ಇಂಥ ಸೀಸನ್ ಅಲ್ಲಿ ಇಂಥ ಟೈಮ್ ಹೊಡಿತೀರಾ? ಆ ತರ ಏನಿಲ್ಲ ಸರ್, ಗಿಡ ಡೆವಲಪ್ ಯಾವಾಗ ಬರ್ನಿಲ್ಲ ಚಿಗುರು ಅಂದ್ರೆ ಅವಾಗ ಹುಳ ಮೀತಾದೆ ಅಂತ ಗೊತ್ತಾಯ್ತದೆ, ಅದರಿಂದ ಏನ್ ಮಾಡ್ತೀವಿ, ಔಷಧಿ ಹೊಡಿತೀವಿ. ಅಲ್ಲ, ಈ ತರ ಹಿಂಗ್ ಹುಳ ಹೊಡಿತಾ ಇದೆ ಅಂತ ಗೊತ್ತು ಮಾಡ್ಕೊಳ್ಳೋದು ಹೇಗೆ ಸರ್? ನೋಡ್ತೀವಲ್ಲ ಸರ್, ಸುಳಿಯ ಕಾಣ್ತದಲ್ಲ ಸರ್, ಸುಳಿ ಮೇಕೈತೆ ಅವಾಗ ಗೊತ್ತಾಯ್ತದಲ್ಲ ಸರ್ ಹುಳ, ಅದರಿಂದ ಏನ್ ಮಾಡ್ತೀವಿ, ಔಷಧಿ ಹೊಡಿಗೆ ಸರ್ವ್ ಮಾಡ್ತೀವಿ. ಅಂದ್ರೆ ಈ ಔಷಧಿನ ಯಾರು ನಮ್ಮ ಈ ಕೃಷಿ ಇಲಾಖೆ ತಜ್ಞರಿಂದ ತಿಳ್ಕೊಳ್ತೀರಾ, ಇಲ್ಲ ನಿಮ್ಗೆ? ಇಲ್ಲ ಸರ್, ಬರ್ತಾರ ಸರ್, ಅವರು ಹೇಳ್ತಾರೆ, ಗಿಡಕ್ಕೆಲ್ಲ ಬರ್ತಾರೆ, ನೋಡ್ತಾರೆ ಗಿಡನ, ಈ ತರ ಹೊಡಿಬೇಕು ನೀವು, ಇಷ್ಟಿಷ್ಟು ಹಾಕ ಹೊಡಿಬೇಕು ನೀವು, ಔಷಧಿಯ ಹಿಂಗೆ ವ್ಯವಸಾಯ ಮಾಡ್ಬೇಕು, ತಿಂಡಿ ಹಾಕ್ಬೇಕು ಅಂತ ಹೇಳ್ತಾರೆ. ಅಲ್ಲ, ನೀವು ಸುಮ್ನೆ ಅನುಭವದಲ್ಲಿ ಇಂಥ ಔಷಧಿ ತರಬೇಕು ಯಾವೆಲ್ಲ ಏನಿಲ್ಲ ಸರ್, ಅಂಗಡಿಗೆ ಹೋದಾಗ ಅವರೇ ಹೇಳ್ತಾರೆ ಸರ್, ಎಲೆಗಳು ಏನಾರು ಚಟ್ರು ಬಂದ್ರೆ ಆ ಎಲೆ ಕಿತ್ಕೋದ್ರೆ ಅವರೇ ಹೇಳ್ತಾರೆ ಗುಂಗುರು ಬಂದೈತೆ ಇಲ್ಲ ಸುಣ್ಕಟ್ ಆಗೈತೆ ಅವಕ್ಕೆಲ್ಲ ಔಷಧಿಗಳು ಮೆಡಿಸಿನ್ ಕೊಡ್ತಾರ ಸರ್. ಅದರಿಂದ ಅದು ಪ್ರಯೋಗ ಮಾಡೋದು. ಇದರಿಂದ ಅಂತೂ ಲಾಸ್ ಆಗಿಲ್ಲ? ಇಲ್ಲ ಸರ್, ಲಾಸ್ ಆಗಿಲ್ಲ ಸರ್. ಆದಾಯಕ ಆಗೈತೆ ಹೊರತು ಲಾಸ್ ಮಾತ್ರ ಅಂತ ಆಗಿಲ್ಲ. ಒಳ್ಳೆ ಉದ್ಯೋಗ ಆಗೈತೆ. ಅವ್ರನ್ನ ನಿರಂತರವಾಗಿ ನಿಂತಿರ್ಬೇಕು ಸರ್. ಯಾರೇ ಏನಾಗಿರ್ಲಿ ಹೋಗ್ನೇಬೇಕು ಅಲ್ಲಿಗೆ. ಯಾರೇ ಸತ್ ಮನಿಗಿದ್ರು ಸಂಜೆ ಹೊತ್ಕಾರು ಹೋಗ್ಬೇಕು. ಆ ಕೆಲಸ ಮಾತ್ರ ಅದೇ. ಈಗ ನೀವು ಹೋಗಕ್ಕಾಗಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಬೇರೆ ಸಪೋರ್ಟ್ ಮಾಡೋರ್ಗೆ ನೀವು ಹೇಳೋದು ಅಥವಾ ಬೇರೆ ಸರ್ ಅದೇ ಆಳ್ಗಳು ಕಳ್ಸ್ಬಿಟ್ಟು ನಾವು ಬೇರೆ ಕಡೆ ಹೋಗ್ಬೇಕು. ಆ ತರ ಏನಾರು ಒಂದು ವ್ಯವಸ್ಥೆ ಮಾಡ್ಲೇಬೇಕು. ವ್ಯವಸ್ಥೆ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಬೆಳಿಗೋದ್ಕ ಡಬಲ್ ಆಳಿತದೆ. ಕಿಳ್ಸಿ ಅವೆಲ್ಲಾನೆ ಇದ್ ಮಾಡೋದ್ಕ ಅವಾಗ ಗಿಡಗಳು ಎಲ್ಲ ಇದಾಗೋಯ್ತು. ಈಗ ಕಾಕಡ ಕೃಷಿಯಲ್ಲಿ ಒಳ್ಳೆಯ ರೀತಿಯ ಬದುಕನ್ನ ಕಟ್ಕೊಂಡಿದ್ದೀರಿ, ಮತ್ತೆ ನಿರಂತರವಾದ ಒಂದಷ್ಟು ದಿನಚರಿಯ ಖರ್ಚಿಗಾಗುವಂತಹ ಹಣವನ್ನ ನೀವು ಕಂಡುಕೊಳ್ತಾ ಇದ್ದೀರಿ, ಮತ್ತೆ ಅದ್ರ ಒಳ್ಳೆ ಅನುಭವವನ್ನು ಕೂಡ ಪಡ್ಕೊಂಡಿದ್ದೀರಿ ಸಿದ್ದೇಗೌಡರ. ನೀವು ಬೇರೆಯವರಿಂದ ಜಮೀನನ್ನ ಬೋಗಿಗೆ ಹಾಕೊಂಡು ನಾನು ಅಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಕಬ್ಬನ್ ಬೆಳೀತಾ ಇದ್ದೀರಿ ಅಂತ ಹೇಳಿ, ಈಗ ಕಬ್ಬನ್ ಎಷ್ಟು ಎಕರೆಗೆ ಹಾಕಿದಿರಿ ಮತ್ತೆ ಎಷ್ಟು ಇಳುವರಿಯನ್ನ ಪಡಿತಾ ಇದ್ದೀರಿ ಅಂತ? ಸರ್, 1 ಎಕರೆ ಕಬ್ಬು ಹಾಕಿದೀನಿ. ಈಗ ಹಾಕಿರೋದ? ಈಗ ಹಾಕ್ತಾ ಇರೋದು. ಅದರಲ್ಲಿ ಅಂದ್ರೆ ಮೊದಲು ನಾವು ಅವಾಗ ನಮ್ಮ ತಂದೆಯವ್ರು ಬೆಳೀತಿದ್ರು. ನಾವು ಅವಾಗ ಜಮೀನ್ ನಮ್ತವು ಕಮ್ಮಿ ಇತ್ತು, ಅದರಿಂದ ಏನು ಮಾಡೋದು, ಇವಾಗ ಜಮೀನ್ ಮಾಡ್ಕೊಂಡ್ಮೇಲೆ ಕಬ್ಬು ಹಾಕ್ತಾ ಇದ್ದೀವಿ. ಫಸ್ಟ್ ಏನು ಮಾಡ್ತೀವಿ ಅಂದರೆ ಬೇರೆದವ್ರು ತಗೋ ಬಿತ್ತನೆಗಳು ತಗೊಳ್ತೀವಿ. 10 ಲೆಕ್ಕ 10 ಲೆಕ್ಕ ತಗೊಂಡ್ಮೇಲೆ ನಾವು ವ್ಯವಸಾಯ ಎಲ್ಲನ ಭೂಮಿಯೆಲ್ಲ ಉತ್ತಿ ರೆಡಿ ಮಾಡ್ಕೊಂಡು ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಹಾಕ್ಬೇಕು. ಬಿತ್ತನೆ ಬೀಜ ನೀವೇ ಮಾಡ್ಕೊಳ್ಳೋದು? ಇಲ್ಲ ಸರ್, ಬಿತ್ತನೆ ಬೀಜ ನಾವು ಬೇರೆಯವ್ರ ತರಬೇಕು. ನಮ್ಮತ ಅಮ್ಮಲ್ಲಿ ಬೇಕಾದ್ರೆ ಬೇರೆಯವ್ರು ತಗೊಳ್ತಾರೆ. ಅದರಿಂದ ನಾವೇನು ಮಾಡ್ತೀವಿ, 10 ಲೆಕ್ಕ ತತ್ತೀವಿ. 1-2 ಟನ್ ತತ್ತು ಅಂದರೆ 1 ಎಕರೆಗೆ ನೆಡ್ಬೋದು ಕಬ್ಬು. ಅದರಿಂದ ಏನು ಮಾಡ್ತೀವಿ, ಅವ್ರ ತಗೊಬಂದ ಕಬ್ಬು ನಾವು ನೆಟ್ಕೊಳ್ತೀವಿ. ನೆಟ್ಟ ಆದಮೇಲೆ ಮಾಮೂಲಿ ಪಟ ಹೊಡೆದ್ಬಿಟ್ಟು ನೀರು ಬಿಟ್ಕೊಂಡು ನೆಡ್ತೀವಿ. ಅವಾಗ ಒಂದು ವಾರನ ಒಂದು 10 ದಿನನೋ ಕಡಿಬೇಕಾದ್ರೆ ಅವು ಚಿಗುರು ಹೊಡಿಬೇಕಾದ್ರೆ ಚಿಗುರು ಹೊಡೋದಾದ್ಮೇಲೆ ಅದೇನು ಮಾಡ್ತೀವಿ, ನಾವು ಮಾಮೂಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀವಿ. ಏನೇನು ಕೊಡ್ತೀರಿ ಗೊಬ್ಬರನ? ಗೊಬ್ಬರ ಮೊದಲು ತಿಂಡಿ ಹಾಕೋಸ್ತ ಗೊಬ್ಬರ ಹಾಕ್ಬಿಟ್ಟಿರ್ತೀವಿ. ಉಳುಕು ಮುಂಚೆನೆ ಮೊದ್ಲೇ ತಿಂಡಿಗಳು ಹಾಕೋಬೇಕು, ಮತ್ತೆ ಉಪ್ಪು ಪೊಟಾಸು ಮೊದ್ಲು ಹಾಕ್ಬೇಕು. ಅವಾಗ ಹಾಕಾದ್ಮೇಲೆ 2ನೇ ಟ್ರಿಪ್ಗೆ ಈರಿ ಹಾಕ್ಬೇಕು. ಹುಸಿಯ ಬೆಳವಣಿಗೆ ಬರ್ಬೇಕು. 25 ದಿನ ಬಿಟ್ಮೇಲೆ ಹಾಕ್ಬೇಕು ಸರ್. ಉಳುಮೆ ಮಾಡ್ಬೇಕು. ಉಳುಮೆ ಮಾಡಲಿಲ್ಲ ಅಂದ್ರೆ ಕಬ್ಬು ಬರಲ್ಲ. ಕಳೆ ಬೆಳ್ಕೊಂಡು ಕಳೆ ಕಿತ್ತಾದ್ಮೇಲೆ ಉಳುಮೆ ಮಾಡ್ನೇಬೇಕು. ಯಾಕೆಂದ್ರೆ ತೆಂಡೆ ಹೊಡಿಬೇಕಲ್ಲ ಅದು ಕಣ್ ಕಣ್ಗೆ. ಉಳುಮೆಲ್ಲ ಹೇಗೆ ಹೊಡಿತೀರಿ? ಮಾಮೂಲಿ ದನಿನಲ್ಲೇ ಹೊಡಿತೀವಿ ಸರ್, ನೇಗಲಲ್ಲೇ ಹೊಡಿತೀವಿ. ಟಿಲ್ಲರ್ ಗಿಲ್ಲರ್ ಮಧ್ಯೆ ಕಬ್ಬು ಹೊಡಿಕಾಗುದು ಸರ್. ಟಿಲ್ಲರ್ ಹೊಡಿ ಸಾಲ ಅಗ್ಲ ಬಿಟ್ಟು ಈಗ ಟಿಲ್ಲರ್ ಶುರು ಮಾಡ್ಬಿಟ್ಟವ್ರೆ. ಅವ್ರು ಮಾಡ್ತಾರ ಸರ್, ಆ ಕಡೆ ಹಳ್ಳಿಯವ್ರು. ನಮ್ಮ ಹಳ್ಳಿಲಿ ಯಾರು ಟಿಲ್ಲರ್ ಹೊಡೆಯಲ್ಲ ಕಬ್ಬಗ್ ಮಾತ್ರ. ಎತ್ತುಗಳೇ ಮತ್ತು ದನಿಗಳಲ್ಲೇ ನಾವು ಉಳುಮೆ ಮಾಡ್ಬೇಕಾದ್ರೆ ಅದರಿಂದ ಮಾಡ್ತೀವಿ. ಮಾಡ್ದಾದ ಒಂದ 2-3 ತಿಂಗಳಿಗೆಲ್ಲ ಮುರಿ ಮಾಡ್ತೀವಿ. ಕಬ್ಬು ಬೆಳವಣಿಗೆ ಬಂದ್ಮೇಲೆ 3 ತಿಂಗಳಿಗೆ ಮುರಿ ಮಾಡ್ತೀವಿ. 3 ತಿಂಗಳಿಗೆ ಅಂದ್ರೆ ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಆಗ್ತಿವಿ. ಅವಾಗ ಇನ್ನು 9 ತಿಂಗಳ ಗಂಟ ಹಾಕೋಂಗಿಲ್ಲ. ಇನ್ನೇನಿರುವ ಕಡಿ ಗಂಟ್ಲು ಇನ್ನು ಕಬ್ಬು ಕಡಿ ಗಂಟ್ಲು ಏನು ವ್ಯವಸಾಯ ಇಲ್ಲ. ಅದಕ್ಕೆ ಏನಾರ ಹುಳ ಏನಾರ ಜೋನಪಾನ ಬಂದ್ರೆ ಔಷಧಿ ಬಿಟ್ಕೊಳ್ತೀವಿ ಅಷ್ಟು ಮಾತ್ರ ಸರ್. ಈಗ ಕಬ್ಬಿಗೆ ಬೇರೆ ರೀತಿಯಾದ ರೋಗ ರುಚಿನ ಬಂದ್ರೆ ಅವ್ ಬಂದಾಗ ಔಷಧಿ ಹೊಡ್ಕೋತೀವಿ ಸರ್. ಮಾಮೂಲಿ ಬಿಳ್ಗೆ ಇದ್ರ ತರ ಗರಿಲಿ ಆಯ್ತವೆ, ಅವಕ್ಕೆಲ್ಲ ಔಷಧಿ ಆಯ್ತಾ. 1 ಟ್ರಿಪ್ ಬಿಟ್ಬಿಟ್ರೆ ಕಬ್ಬು ಒಂದೇನಿಲ್ಲ ಸರ್. ನಿಮ್ಮ ತಂದೆ ಕಾಲದಲ್ಲಿ ಮಾಡ್ಬೇಕ ಕಬ್ಬನ್ ಕೃಷಿ ಮಾಡ್ಬೇಕಾದ್ರೆ ಒಳ್ಳೆ ಇಳುವರಿ ಕಂಡಿದ್ದೀರಾ? ಕಂಡಿದೀವಿ ಸರ್. ನಾವು ನಮ್ ತಂದೆಯವ್ರು ಮಾಡ್ತಿದ್ದು ಬರೀ ಯಾತದಲ್ಲಿ ಎತ್ತಿ ಕಬ್ಬು ಬೆಳೆದಿದ್ರಂತೆ, 5 ಬಾರಿ ಬೆಳೆದಿದ್ರಂತೆ. ಅದು ಕರಿ ನೀರಾವರಿ ಎಲ್ಲ ಯಾತ ಎತ್ತಿ ಕಬ್ಬು ಬೆಳೆದಿದ್ರಂತವ್ರು, ಬಾವಿಯಿಂದ ಎತ್ತಿ ಕಬ್ಬು ಬೆಳೆದಿದ್ರಂತವ್ರು. ಅವಾಗ ನಮ್ ತಂದೆಯವ್ರು ಹೇಳ್ತಿದ್ರು ನಮ್ಗೆ, ಈ ತರ ನಾವು ಕಷ್ಟಪಟ್ಟಿದ್ದು ಅವಾಗ, ಈಗ ಏನು ಇಲ್ಲ, ನೀರಾಯ್ಸ್ಕ ಕಬ್ಬು ಬೆಳೀತಾರೆ. ಮಾರಾಟಕ್ಕೆ ಏನ್ ಮಾಡ್ತಿದ್ರು, ಗಣಕ್ ಹಾಕ್ತಿದ್ರ? ಮಾಮೂಲಿ ಫ್ಯಾಕ್ಟ್ರಿ ಹೊಡಿತಿದ್ರು ಸರ್. ಮಂಡ್ಯ ಫ್ಯಾಕ್ಟ್ರಿ ಇತ್ತು ಅವಾಗ ಅವರು ಇದ್ದಾಗ, ಪಾಂಡವಪುರ ಮಂಡ್ಯ 2 ಅವಾಗ ನಮ್ಮ ಇದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೆಸರುನಾಸಿಗೆ ಅದು ಅಲ್ಲಿಗೆ ಹೊಡಿತೀರಿ ಸರ್. ಈಗ ನಿಮ್ಗೆಲ್ಲ ಕಬ್ಬು ಎಲ್ಲಿ ಬಿಡ್ತೀರಿ? ನಮ್ಗೆ ಸರ್ 2 ಫ್ಯಾಕ್ಟ್ರಿ ಅವೆ, ಪಾಂಡವಪುರನು ಐತೆ ಮಂಡ್ಯನು ಐತೆ. ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸೇರಿಸ್ಕೋತಾರೆ. ಈಗ ಒಟ್ಟಿನಲ್ಲಿ ಇಲ್ಲಿ ಕಬ್ಬಿನಲ್ಲಿ ಇಳುವರಿನ ನೀವು ನಿರೀಕ್ಷಿಸ್ತಾ ಇದ್ದೀರಿ? ನಿರೀಕ್ಷಿಸ್ತಾ ಇದ್ದೀನಿ. ಎಷ್ಟು ಬರ್ಬೋದು ಅಂತ ನಿಮ್ಮ ಅಂದಾಜು? 1 ಎಕರೆಗೆ 80 ಟನ್ನಾರು ಬೆಳಿಬೇಕು ಸರ್. ಬೆಳಿಬೇಕು ಇಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ. ಈಗಿನ ತಿಂಡಿ ರೇಟ್ಗೆ 80 ಟನ್ ಬೆಳಿಲಿಲ್ಲ ಅಂದ್ರೆ ಅದು ಬೇರೆ ಲೀಸಿನ ಜಮೀನು. ಮತ್ತೆ ಅದು ದುಡ್ಡು ಕೊಟ್ಟು ಮಾಡ್ಕೊಂಡಿರೋದು. ನಿಮ್ಗೆ ಉಳಿಬೇಕು ಅಂದ್ರೆ 80 ಟನ್ ಬೆಳಿಬೇಕು ಸರ್. ಉಳುಮೆ ಎಲ್ಲ ಎತ್ತಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ಈ ಕಾಕಡ ಗಿಡದೊಳಗಡೆ ಎತ್ತಲ್ಲಿ ಉಳುಮೆ ಮಾಡಕ್ಕಾಗಲ್ಲ? ಅಲ್ಲಿ ಕೈಯಿಂದ ವ್ಯವಸಾಯ ಮಾಡ್ಬೇಕು ಸರ್. ಯಾವತ್ತು ಅದನ್ನ ಈಗ ಸಾಲ ದೂರ ದೂರ ಅದೇ ತಾಡಿಯಪ್ಪ ಒಂದು ನೇಗ್ಲು ಹೊಡೆಯುವ ಅಂತ ಅನ್ಸಿಲ್ವ ಸರ್? ಅದು ಏನಿದ್ರು ಪೈರ್ ನೆಟ್ಟಾಗ ಬೇಕಾದ್ರೆ ಉತ್ಕೋಬಹುದು. ಚಿಕ್ಕ ಪೈರ್ ನೆಟ್ಟಿರ್ತೀವಿ ಅಲ್ಲ, ಅವಾಗ ಬೇಕಾದ್ರೆ ಉಳುಮೆ ಮಾಡ್ಕೋಬಹುದು. ಯಾವಾಗ ಒಂಚೂರು ಗಿಡ ಇದೆ ಮೇಕೆ ಹೇಳ್ತು ಅವಾಗ ಧನಿಯಲ್ಲಿ ಉಳುಕ್ ಆಗಲ್ಲ, ಒಳಗಡೆ ನುಗ್ಗಕ್ ಆಗಲ್ಲ, ನುಗ್ಗಕ್ಕೂ ಆಗೋದಿಲ್ಲ. ಆಮೇಲೆ ಗಿಡಗಳು ಮೃದೈತವೆ, ಎಲ್ಲ ಎದ್ದೈತವೆ. ಅವಾಗ ಏನ್ ಮಾಡಕಾಯ್ತದ, ನಮ್ ನೆಟ್ಟು ಏನು ಪ್ರಯೋಜನ ಇಲ್ದೈತವೆ. ಅದರಿಂದ ಏನ್ ಮಾಡ್ತೀವಿ ನಾವು, ಕೈ ಕೆಲಸ ಮಾಡ್ತೀವಿ. ಈಗ ಉಳುಮೆ ಎತ್ತುಗಳು ಎಷ್ಟಿದಾವೆ ಸಿದ್ದೇಗೌಡರ? ನಿಮ್ಮ ಹತ್ರ ಜೊತೆ ಐತೆ ಸರ್, ಒಂದ್ ಜೊತೆ. ಅಂದ್ರೆ ಇದು ಎಷ್ಟನೇ ಜೊತೆ ಎತ್ತು ನೋಡ್ತಾ ಇದೀರಿ ನೀವು ನಿಮ್ ಜೀವನದಲ್ಲಿ? ನಮ್ ಜೀವನದಲ್ಲಿ ಇಲ್ಲ ಅಂದ್ರೆ ಒಂದ್ ಹತ್ತು ಜೊತೆ ಅಷ್ಟೇ ಮಾರಿದೀವಿ ಸರ್. ಹತ್ ಜೊತೆ ತಂದಿದ್ರೆ ಮಾರ್ತಾ ಇದೀವಿ, ದುಡ್ದಿದ್ರೆ ದುಡ್ದಿದೀವಿ ಮಾರ್ತಿದೀವಿ. ಒಂದೊಂದ್ ಬೆಳೆಗ್ ಒಂದೊಂದ್ ಜೊತೆ ಮಾರ್ತೀವಿ, ಬೇಕಾರೆ ಬಂದ್ರೆ ಗಿರಾಕಿಗಳು. ಇಲ್ಲ ಅಂದ್ರೆ ನಾವು ಒಂದ್ ಎರಡು ವರ್ಷ ಮೂರು ವರ್ಷ ಮಡಿಕೊಂಡಿರ್ತೀವಿ. ಅಲ್ಲ ಮುಂಚೆ ನೀವು ಒಳ್ಳೆ ಒಂದು ಹೋರ್ಗರ್ಗಳ ತಂದು ಇಟ್ಕೊಂಡ್ರೆ ಒಂದ್ ಹತ್ತು ವರ್ಷ ಉಳುಮೆ ಮಾಡ್ಬೋದಲ್ಲ ಸರ್? ಅದು ಜನಗಳು ಬಿಡ್ಬೇಕಲ್ಲ ಸರ್. ಅದು ಏಕೆ ಅಂದ್ರೆ ಕೆಲಸ ಚೆನ್ನಾಗಿ ಮಾಡ್ತಾ ಇರುವಾಗ ತಗೊಳಕ್ ಇದ್ ಮಾಡ್ತಾರೆ, ಇಷ್ಟಪಡ್ತಾರೆ. ಅದ ಅವ್ರಿಗೆ ನಿಮಗೂ ಕೆಲಸ ಚೆನ್ನಾಗಿ ಆಗ್ಬೇಕಲ್ಲ. ನಾವು ಅಂದ್ರೆ ಈಗ ಜನ ಜಾಸ್ತಿ ಕಣ್ ಮಡಗದ್ಮೇಲೆ ಅದ ಜಾಸ್ತಿ ದಿನ ಮಡಿಕಲ್ಲ. ಅದ್ರಿಂದ ಏನ್ ಮಾಡ್ತಾರೆ ಇವ್ರು ಮಡಿಕಂದಿಯವ್ರ ಆಸ್ಟ್ರೇಲಿಯಿಂದ ಅಂತಾರೆ. ಅದ್ರಿಂದ ಏನ್ ಮಾಡ್ತೀವಿ ನಾವು, ಕೊಟ್ ಬಿಡ್ತೀವಿ, ಬೇರೆ ತತ್ತಿ. ಏನ್ ಲಾಭ ಕೊಡ್ತೀರಾ? ಆಮೇಲೆ ಗಂಟಲ್ಲಿ ಏನ್ ಕಳ್ಕೊಳ್ಳ ಸರ್, ದುಡ್ದಿರ್ತೀರಿ ಏನ್ ಗಂಟೆ ತಂದಿರ್ತೀರಿ ಆ ಗಂಟೆಲ್ಲ ಕೊಡ್ತಾರೆ ಸರ್. ಮತ್ತೆ ಗಾಡಿ ಗಿಡಿ ಏನಾರು? ಗಾಡಿ ಎತ್ತು ಗಾಡಿನೇ ಆಯ್ತು. ಏನ್ ಟೈರ್ ಗಾಡಿ ಇದೆಯಾ? ಟೈರ್ ಗಾಡಿ ಐತೆ ಸರ್. ನಿಮ್ಗೆಲ್ಲ ಗೊಬ್ಬರ ಕೊಡ ಎಲ್ಲ ಹೊಡ್ಕಕ ಗಾಡಿ ಐತೆ ಸರ್. ಇಲ್ಲ ಅಂದ್ರೆ ಬೇರೆ ಕಡೆ ಏನಾದ್ರು ದೂರ ಆದ್ರೆ ಅಂದ್ರೆ ಟ್ರಾಕ್ಟರ್ಗಳಲ್ಲಿ ಗೊಬ್ಬರ ಏರ್ಕೋಬರ್ಬೋದು, ಬಾಡಿಗೆ ಕೊಟ್ಬಿಟ್ಟು. ಅದರಿಂದ ಏನು ಉಳುಮೆ ಎತ್ತುಗಳಿಗೆಲ್ಲ ಮೇವು ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಅವಕ್ಕೆಲ್ಲ ಹಸಿಬುಲ್ಲು ಐತೆ ಸರ್. ಮತ್ತೆ ಭತ್ತದ ಹುಲ್ಲು, ಭತ್ತದ ಇದು ಹುಲ್ಲು ಐತೆ, ನೆಲ್ಲು ಐತೆ. ಇಲ್ಲ ಅಂದ್ರೆ ಮೇವು ಈ ಮುಸ್ಕಿನ ಜೋಳ ಮತ್ತೆ ಪಾರಮ್ ಹುಲ್ಲು ಅವೆಲ್ಲ ಹಾಕಿರ್ತೀವಿ, ಅವೆಲ್ಲ ಹಾಕ್ತಿವಿ ಹಸಿ ಟೈಮಲ್ಲಿ. ಮಾಮೂಲಿ ಹಸಿ ಇಲ್ದೋದಾಗ ನೆಲ್ಲು ಒಣಹುಲ್ಲು ಹಾಕ್ತಿವಿ, ತಿಂಡಿ ಕೊಡ್ತೀವಿ, ಮಾಮೂಲಿ ಇದು ಮಾಡ್ತೀವಿ. ಚೆನ್ನಾಗಿ ಸಾಕ್ತೀರಿ? ಚೆನ್ನಾಗಿ ಸಾಕ್ತಿವಿ ಸರ್. ಅವಕ್ಕೇನ್ ಕೊರತೆ ಮಾಡಲ್ಲ? ಅವೆಲ್ಲ ಏನಿಲ್ಲ ಸರ್, ಅವಕ್ಕೆ ಒಂದಿನೂ ಇಲ್ದಾನೆ ಇರಂಗಿಲ್ಲ. ಈಗ ಕರವಾಗೆಲ್ಲ ಏನ್ ಮಾಡಿದಿರಿ ಸರ್? ಅವಕ್ಕೆ ಸಾಕಿದೀರಾ? ಕರವಾಗ ಇಲಾತಿಯ ಸಹ ಐತೆ ಸರ್. ಎಷ್ಟಿದಾವ? ಎರಡ್ ಐತೆ. ಎರಡಿದಾವೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು ಇಲಾತಿಯ ಸಹ ಒಂದು ಐದು ವರ್ಷದಿಂದ ಮಾಡ್ತಾಯಿದ್ವಿ. ಅದಕ್ಕೆ ಮುಂಚೆ ನಾಟಿ ಹಸಗಳು ಮಡಿಕೊಂಡಿದ್ವು. ಅವು ಡೈರಿ ಪರಿಗೆ ಹಾಕ್ತಿರ್ಲಿಲ್ಲ ನಾವು. ನಮ್ಮ ಮನೆಯಾಗ ಮಾತ್ರ ನಾಟಿ ಹಸ ಒಂದ್ ಲೀಟರ್ ಒಂದೂವರೆ ಎರಡು ಲೀಟರ್ ಕರಿತಿದ್ವು, ಅವು ಮಡಿಕತಿದ್ವು. ಯಾಕೆ ನಾಟಿ ಹಸು ಬಿಟ್ಬಿಟ್ಟು ಇಲಾತಿ ಹಸಕ್ಕೆ? ಇವಾಗ ನಾಟಿ ಹಸಿದಲ್ಲಿ ಅಂದ್ರೆ ಹಾಲು ಜಾಸ್ತಿ ಇರಲ್ವಲ್ಲ ಸರ್. ಈಗ ಅಂದ್ರೆ ಅದಕ್ಕೆ ತಿಂಡಿಗಾರ ಮೇಂಟೈನ್ ಮಾಡ್ಬೇಕು. ಅದರಿಂದ ಇದು ಇಲಾತಿ ಹಸ ಆದ್ರೆ ಒಂದ್ ಆರು ಲೀಟರ್ ಐದ್ ಲೀಟರ್ ಆದ್ರೂ ಹಾಲು ಕರಿತೇವೆ. ಒಂದ್ ಲೀಟರ್ ಮಡಿಕಂದ್ರೆ ಐದ್ ಲೀಟರ್ ಡೈರಿಗೆ ಹಾಕಿದ್ರು ಅದು ತಿಂಡಿಗಾರ ಮೇಂಟೈನ್ ಆಯ್ತು. ಈಗ ಎರಡು ಹಸು ಇದೆ ಅಂದ್ರೆ ಎಷ್ಟು ಕರಾವ್ನಲ್ಲಿ ಎಷ್ಟು ಎರಡು ಕರಾವ್ ಮಾಡ್ತಾ ಇದಾವೆ ಸರ್? ಒಂದು ತೆನೆ ಒಂದು ಕರಿತದೆ. ಕರಿತದೆ. ಅದರಿಂದ ಏನ್ ಮಾಡ್ತೀವಿ, ಒಂದ್ ನಾಲ್ಕು ಲೀಟರ್ ಡೈರಿಗೆ ಹಾಕ್ತಿವಿ. ಒಂದ್ ಲೀಟರ್ ಅಷ್ಟು ಮಡಿಕದೆ ಒಂದ್ ಹೊತ್ತಿಗೆ, ಎರಡು ಹೊತ್ತಿಂದ ಎಂಟು ಲೀಟರ್ ಹಾಕ್ತಿವಿ. ನಮ್ಮ ಮಕ್ಳು ಮರಿ ಅವಲ್ಲ ಹಾಲು ಬೇಕಲ್ಲ, ಅದರಿಂದ ಏನ್ ಮಾಡ್ತೀವಿ ಒಂದ್ ಲೀಟರ್ ಮಡಿಕೊಳ್ತೀವಿ. ಈಗ ನಿಮ್ಗೆ ಈ ರೀತಿಯಾದ ಮಾಮೂಲಿ ನಮ್ಮ ಸಾವಯವ ಗೊಬ್ಬರದ ಕೃಷಿ ಎಲ್ಲ ಮಾಡ್ಬೇಕು ಅಂತಾರಲ್ಲ, ಆ ರೀತಿಯಾದ ಕೃಷಿ ಪದ್ಧತಿಯನ್ನ ನೀವು ಅಳವಡಿಸ್ಕೊಂಡಿಲ್ವಾ? ಯಾಕೆ ಸರ್? ನಾವು ಮಾಮೂಲಿ ಸಾವಯವ ಗೊಬ್ಬರ ಅಂದ್ರೆ ಮಾಮೂಲಿ ತಿಪ್ಪೆ ಗೊಬ್ಬರ ಒಂದ್ ಹಾಕ್ತಿವಿ. ನಾವು ಇನ್ ಬಾಕಿ ಅದೇನು ಇದೇನು ತರಲ್ಲ. ಮಾಮೂಲಿ ಕೃಷಿ ಇಲಾಖೆ ಹೋಯ್ತಿವಿ, ಅಲ್ಲಿ ಏನಾರ ಜಿಂಕು ಪಂಕು ಅವೆಲ್ಲ ಇರ್ತವೆ, ಅವ್ರತವು ಈ ಬೇವ್ನಿಂಡಿ ಗಿವ್ನಿಂಡಿ ಅವೆಲ್ಲ ಇರ್ತವೆ, ಇವೆಲ್ಲ ಹಾಕಿ ಎರುಳಗಳು ಎಲ್ಲ ಚೆನ್ನಾಗಾಯ್ತವೆ ಅಂತ ಹೇಳ್ತಾರೆ. ಅದರಿಂದ ಏನ್ ಮಾಡ್ತೀವಿ ನಾವು ಅಲ್ಲಿ ತತ್ತಿವಿ ಹಾಕ್ತಿವಿ ಬೆರೆಸಿ ಬೆಳೆಯಕ. ಅಲ್ಲ ಈಗ ಕಾಕಡಗೆ ಸಾವಯವನೇ ಮಾಡ್ಬೇಕು ಅಂತ ಹೇಳಕ್ಕಾಗಲ್ಲ, ಆದ್ರೆ ಈ ಬೇರೆ ಆಹಾರ ಬೆಳೆಗಳು ಭತ್ತ ಆಗ್ಬೋದು, ಕಬ್ಬು ಆಗ್ಬೋದು, ಈ ತರದಕ್ಕೆ ನಿಮ್ಗೆ ಕೊಟ್ರ ಗೊಬ್ಬರ ಹಾಕ್ತಿವಲ್ಲ ಸರ್? ನಾವು ಕೊಡುಗೆ ಗೊಬ್ಬರ ಕೊಟ್ರ ಗೊಬ್ಬರ ಹಾಕ್ತಿವಿ. ಎಷ್ಟು ಹಾಕ್ತಿರಿ ಸುಮಾರು? ಮಾಮೂಲಿ ಇಲ್ಲ ಅಂದ್ರೆ ಒಂದ್ ಹತ್ತು ಗಾಡಿ ಅಷ್ಟು ಹೊಡಿತೀವಿ ಸರ್. ಹೊಡಿತೀರಿ ಅಂದ್ರೆ ಇದ್ರದ್ದು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಕೊತೀವಿ? ಕಮ್ಮಿ ಮಾಡ್ತೀವಿ. ಅದ ಗೊಬ್ಬರ ಹೊಡೆದ್ರೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಹಾಕಲ್ಲ, ಏ ಒಂದ್ ಎರಡು ಮೂಟೆ ಹಾಕ್ತಿವಿ ಅಷ್ಟೇ. ಸಿದ್ದೇಗೌಡ್ರೆ, ಈಗ ಕಾಕಡ ಆಯ್ತು, ಕಬ್ಬನ್ನು ಕೂಡ ನೀವು ಗುತ್ತಿಗೆ ಜಮೀನಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಬೇರೆ ಇಲ್ಲೆಲ್ಲ ನೀರಾವರಿ ನಿಮ್ಗೆ ಒಳ್ಳೆ ನಾಲೆ ಇದೆ, ಇದೆಲ್ಲ ಹೆಚ್ಚು ಭತ್ತದ ಕೃಷಿ ಚೆನ್ನಾಗಿ ನಡೀತಾ ಇದೆ. ನಿಮ್ಗೆ ಏನ್ ಭತ್ತದ ಕೃಷಿನಲ್ಲಿ ಯಾಕೆ ಪ್ರಯೋಗ ಮಾಡಕ್ ಹೋಗಿಲ್ವಾ, ಅಥವಾ ಹೇಗೆ, ಅಥವಾ ಜಮೀನು ನಿಮ್ಗೆ ಇರೋದು ಸಾಕಾಗಿಲ್ವಾ? ಈಗ ಭತ್ತ ಅವ ಬೇರೆಯವ್ರ ಪಕ್ಕದಲ್ಲಿ ಜಮೀನ್ ಐತೆ, ಅವ್ರು ಮಾಡ್ಕೊಳ್ತೀರಿ ಅಪ್ಪ ಅಂತ ಹೇಳವ್ರೆ. ಅದರಿಂದ ಏನ್ ಮಾಡ್ತೀವಿ ನಾವು ಅವ್ರದ್ದು ವರ್ಷದ ಲೆಕ್ಕ ಮಾಡ್ಕೊತೀವಿ ಬೆಳೆ ಲೆಕ್ಕ. ಅದರಿಂದ ಒಂದೆರಡು ಎಕರೆ ಭತ್ತ ಹಾಕಿದ್ದೀವಿ. ಅವು ನೀರು ಒಸಿ ಹೆಚ್ಚು ಹೆಚ್ಚುವಾಗಿ ನೀರು ಉಳುತ್ತಲ್ಲ, ಅದರಿಂದ ಭತ್ತ ಒಸಿ ಇಳುವರಿ ಕಮ್ಮಿ ಬರ್ತದೆ. ಅದರಿಂದ ಏನು ಮಾಡ್ತೀವಿ ನಾವು ಒಸಿ ತಿಂಡಿ ಗಿಂಡಿ ಜ್ವರಕ್ಕೆ ಹಾಕಿ ಡೆವಲಪ್ ಮಾಡ್ತೀವಿ. ಅಂದರೆ ಈ ಮಳೆ ಬಂದಿದ್ರಿಂದ ನಿಮ್ಗೆ ಸ್ವಲ್ಪ ಅದು ಇಳುವರಿ ಕಡಿಮೆ ಆಗ್ತದೆ? ಕಮ್ಮಿ ಆಗ್ಬಿಡೈತೆ ಸರ್, ಈ ಸತಿ ಇಳುವರಿ ಬಂದು ಮಳೆ ಹೆಚ್ಚು ಜಾಸ್ತಿ ಬಂದ್ಬಿಡ್ತು ಈ ಸತಿ. ಈಗೆಲ್ಲ ಏನು ಹೂ ಕೂರೋ ಕಾಲ ಅಲ್ವಾ? ಇವಾಗೆಲ್ಲ ಹೂವು ಕೂರ್ತೈತೆ, ಕಾಯಾಗೋ ಆಗೋವೆ. ಮುಂದ ನಾಟಿ ನೆಟ್ಟಿರೋರು ಇವಾಗ ಹಿಂದಾಗ ನಾಟಿ ನೆಟ್ಟಿರೋರು ಹೂವು ಎಲ್ಲ ಕೂಗ್ತದ. ಅದರಿಂದ ಏನು ಮಾಡಿದೆ ಇನ್ನೊಂದು ಒಂದು ತಿಂಗಳೊಳಗೆಲ್ಲ ಭತ್ತ ಬಂದ್ಬಿಡ್ತದೆ. ಈಗ ಎರಡು ಎಕರೆಗೆ ಎಷ್ಟು ನಿಮಗೆ ಎಷ್ಟು ಕ್ವಿಂಟಲ್ ಭತ್ತ ಬರ್ಬೇಕಂತ ನಿರೀಕ್ಷೆ ಇದೆ ನಿಮ್ಗೆ ಸರ್? ಇಲ್ಲ ಅಂದ್ರೆ ಒಂದು 50 ಕ್ವಿಂಟಲ್ ಆದ್ರೂ ಭತ್ತ ಆಗ್ಲಿಲ್ಲ. ಎರಡು ಎಕರೆಯಿಂದ ಆಗ್ಲೇಬೇಕು ಸರ್. ನೀರು ಉಳ್ಬಿಡೈತಲ್ಲ ಸರ್ ಈ ಸತಿ ಮಳೆ ಇಲ್ಲ ಅಂದ್ರೆ 70 ಕ್ವಿಂಟಲ್ ಭತ್ತ ಆಗ್ಬೇಕು. ಈಗ ಭೂಮಿ ಅತಿ ಹೆಚ್ಚು ಮಳೆ ಆಯ್ತಾ ಇದ್ರೆ ಎಲ್ಲಿ ಅದು ಇದ್ ಮಾಡೋಕಾಯ್ತದ, ಹೂ ತುಂಬಕಾಯ್ತದ, ಅದು ಎಲ್ಲ ಜಳ್ಳಾಯ್ತದ. ಅದರಿಂದ ಮಾಡ್ತಾವಸ ಇಳುವರಿ ಕಮ್ಮಿ ಆಯ್ತು ಈ ಸತಿ. ಅದೇ ಕಾರ ಭತ್ತ ಟೈಮಲ್ಲಿ ಮಾಡಕ್ ಹೋಯ್ತು ಅಂದ್ರೆ ಇಳುವರಿ ಒಳಗೆ ಫೈನ್ ಆಗ್ಬಿಡ್ತದ, ಅಕ್ಕಿನೂ ಚೆನ್ನಾಗುತ್ತದ, ಭತ್ತನು ಚೆನ್ನಾಗಿರ್ತದ ಆ ಟೈಮಲ್ಲಿ. ಈಗ ನಿಮ್ಗೆ 50 ಕ್ವಿಂಟಲ್ ಬಂದ್ರೆ ತುಂಬಾ ಲಾಸ್ ಆಗ್ಬಿಡ್ತಲ್ಲ ಸಿದ್ದೇಗೌಡ್ರೆ, ನೀವು ಅದನ್ನ ಬೇರೆ ಭೋಗ್ಯಕ್ ಮಾಡ್ಕೊಳ್ಳೋ ಜಮೀನು ಅಂತ ಹೇಳ್ತಾ ಇದ್ರೆ ಸರ್. ಇವಾಗ 50 ಕ್ವಿಂಟಲ್ ಬತ್ತು ಅಂದ್ರೆ APMC ಅವರು ಇದು ಸರ್ಕಾರದವರು ಬಜೆಟ್ ಮಾಡವ್ರ, ಅದರಿಂದ ಏನ್ ಮಾಡ್ತೀವಿ ನಾವು 2000 ರೂಪಾಯಿ ಕ್ವಿಂಟಲ್ ಕೊಡ್ತಾರೆ. ದಳ್ಳಾಳಿಗಳು ಕೊಟ್ರೆ ನಾವು 1300 ರೂಪಾಯಿ ಕೊಡ್ತಾರೆ, 700 ರೂಪಾಯಿ ಅಲ್ಲೇ ಹೋಯ್ತದೆ. ಅದರಿಂದ ಏನ್ ಮಾಡ್ತೀವಿ, ಇಟ್ಟು 5 ಬತ್ತಲ್ಲಿ 50 ಕ್ವಿಂಟಲ್ ಬಿದ್ರು ಮೇಂಟೈನ್ ಆಯ್ತದೆ. ಯಾಕೆಂದ್ರೆ 1 ಲಕ್ಷದಿಲ್ಲಾಂದ್ರೆ 1,05,000 ಒಂದ್ 1,02,000 ಸಿಕ್ಕೇ ಸಿಕ್ಕುತ್ತೆ. 2,000 ರೂಪಾಯಿ ಖರ್ಚೆ ಕೊಡ್ತಾರೆ. ನಾವು ಖರ್ಚು ಎಲ್ಲ ಕಳೆದಿ ಒಂದು 50,000 ಖರ್ಚು ಮಾಡಿದ್ರು 50,000 ರೂಪಾಯಿ ಅದಕ್ಕೆ ಆಗಿ ಆಯ್ತದೆ. ಈಗ ಯಾವ್ದು ಹಾಕಿದ್ರಿ, ಯಾವ ಭತ್ತ ಸರ್? 1001 ಅಂತ ಭತ್ತ ಬಂದೈತೆ, ಆ ತಳಿ ಹಾಕಿದೀವಿ. ಅದು ಪರವಾಗಿಲ್ಲ, ಸುಮಾರಾಗಿ ಆಯ್ತೆ. ಈಗ ಹೆಂಗು APMC ಅವ್ರು ತೆಗಿತಾರಲ್ಲ ಅಲ್ಲಿಗೆ ಹೊಡಿತೀವಿ ನಾವು. ಯಾವ್ಯಾವ ತಳಿ ಭತ್ತಗಳನ್ನ ನೀವು ಇದುವರೆಗೆ ಬೆಳೆದಿದ್ರಿ ಸರ್? ನಾವು ಸಣ್ಣ ಭತ್ತನು ಹಾಕಿದೀವಿ, ಆಮೇಲೆ 836 ಅಂತ ಈ ಕ್ರಾಸ್ ಭತ್ತ ಬಂದೈತೆ ದಪ್ಪ ಜೈದಲ್ಲಿ, ಅದು ಹಾಕಿದೀವಿ. ಮೂರ್ ತರ ವ್ಯವಸಾಯ ಮಾಡ್ತೀವಿ ಸರ್. ಒಟ್ಟಿನಲ್ಲಿ ಸಮಗ್ರವಾಗಿ ಕೃಷಿ ಮಾಡ್ತಾ ಇದ್ರಿ. ನಿಮ್ಗೆ ಈಗ ಈ ಕಾಕಡ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ನಿಮ್ಮ ಸ್ವಂತ ಜಮೀನು ಕಾಕಡ ಮತ್ತೆ ಭತ್ತ ಬೆಳಿತೀನಿ ಅಂತ, ಅಲ್ಲಿ ಕಾಕಡವನ್ನು ಬಿಟ್ಟು ಬೇರೆ ಇನ್ನೇನು ಬೆಳೆಗಳನ್ನ ನೀವು ಅಲ್ಲಿ ನೆಟ್ಟಿದ್ದೀರಿ ಅಥವಾ ಬೆಳೀತಾ ಇದ್ರಿ ಸರ್? ಅಲ್ಲಿ ಭತ್ತ ಒಂದು ಬಿಟ್ರೆ ನಾವು ಇನ್ನೇನು ನೆಡಕ್ಕಾಗಲ್ಲ. ಯಾಕೆಂದ್ರೆ ಕಾಕಡ ಗಿಡದಲ್ಲಿ ಕಾಕಡ ಹೂವು ಗಿಡ ನೆಟ್ಬಿಟ್ಟಿದೀವಿ, ಸುತ್ತ ಬದುಗಳ ಮೇಲೆ ಅದ್ರ ಮುಂದ್ಗಡೆ ತೆಂಗಿನ ಗಿಡಗಳು ಹಾಕಿದೀವಿ. ಎಷ್ಟು ಹಾಕಿದ್ರಿ? ಒಂದ 20 ಗಷ್ಟು ಹಾಕಿದೀವಿ ಸರ್. 20 ಗಿಡ ಹಾಕಿದ್ವಿ ತವರಿ ಮೇಲೆ, ಹಣೆ ದೊಡ್ಡ ಹಣೆಗಳಿದ್ರೆ ಅಲ್ಲಿ ನೆಡ್ತೀವಿ. ಅದರಿಂದ ತೆಂಗಿನ ಗಿಡ ಹೊಸಿ ಇದಾಯ್ತದೆ, ಇಲ್ಲ ಅಂದ್ರೆ ಅಡಕೆ ಗಿಡಗಳು ನೆಟ್ರು ಅದು ಆಯ್ತದೆ ಬೇಕಾದ್ರೆ ಅದ್ರ ಮೇಲೆ ಹಣೆ ಮೇಲೆ, ಅದರಿಂದ ಮಾಡ್ತಾ ಇದೀವಿ ಸರ್. ಒಂದು 20 ತೆಂಗಿನ ಗಿಡ ತೆಂಗಿನ ಗಿಡಗಳು ಆಯ್ತು. ಮಧ್ಯದಲ್ಲಿ ನಿಮ್ಗೆ ಒಂಚೂರು ತರಕಾರಿ ಬೆಳೆ ಮಾಡೋದು ಅವೆಲ್ಲ ಆಗುದಿಲ್ಲ ಸರ್. ಗಿಡದೊಳಗೆ ತೆಂಗಿನ ಗಿಡ ಇದ್ ಬೆಳಿಕ್ ಆಗುದ ತರಕಾರಿ ಬೇಕಾದ್ರೆ ಹಣೆ ಮೇಲೆ ಬೇಕಾದ್ರೆ ತವರಿ ಮೇಲೆ ನೆಟ್ಕೊಬಳೋದು ತೆಂಗಿನ ಗಿಡ, ಇನ್ ಬಾಕಿದೇನು ಬೆಳಿಕಾಗ. ಈ ತರಕಾರಿ ಎಲ್ಲ ಬೆಳಿತಾ ಇದೀನಿ ಅಂತ ಹೇಳಿದ್ರಲ್ಲ, ತರಕಾರಿ ಎಲ್ಲಿ ಬೆಳಿತೀರಿ ಮತ್ತೆ? ತರಕಾರಿ ನಾವು ನಮ್ ದೊಡ್ಡಪ್ಪವ್ರ ಜಮೀನ್ ಇತ್ತು ಅಲ್ಲಿ ಬೆಳಿತಿದ್ವು. ಅಲ್ಲಿ ಇವಾಗ ಕೋತಿಗಳ ಕಾಟ ಜಾಸ್ತಿ ಆಗ್ಬಿಡ್ತು ಇಲ್ಲಿ, ಅವು ಎಲ್ಲ ಕಿತ್ತಾಕ್ ಶುರು ಆಗ್ಬಿಟ್ಟು ಅದ್ರಿಂದ ಏನ್ಬಿಟ್ಟು ಈ ಹಸುಗಳಿಗೆ ಉಲ್ಲಾಕಕ್ ಶುರು ಮಾಡ್ಬಿಟ್ಟು. ಏನೇನೆಲ್ಲ ತರಕಾರಿ ಬೆಳಿತಾ ಇದ್ರಿ? ಮೊದ್ಲು ಬೆಳಿತಿದ್ದ ಸಹ ಟೊಮೆಟೊ ಬೆಳಿತಿದ್ವು, ಬದನೆ ಗಿಡ ಬೆಳಿತಿದ್ವು, ಆಗ್ಲ ಗಿಡ ಬೆಳಿತಿದ್ವು, ಸೋರೆ ಗಿಡ ಎಲ್ಲ ಬೆಳಿತಿದ್ವು. ನಮ್ಗೆ ಯಾವ್ದು ರೇಟ್ ಇರುತ್ತೆ ಅದ ತರಕಾರಿ ಆಗ್ತಿದ್ವು. ಅಂದ್ರೆ ಮಾರುಕಟ್ಟೆ ನೋಡ್ಕೊಂಡು ಬೆಳೀತಾ ಇದ್ದಾರೆ. ಅದೇ ಅಲ್ಲಿ ಏನ್ ರೇಟ್ ಇದಾಯ್ತದ ಅದರಿಂದ ಆಗ್ತದೆ. ತರಕಾರಿನಲ್ಲಿ ಯಾವ್ದ್ರಲ್ಲಿ ಹೆಚ್ಚು ನೀವು ದುಡ್ಡು ನೋಡಿದ್ರೆ ಯಾವ್ದ್ರಲ್ಲಿ ಹೆಚ್ಚು ಲಾಸ್ ಅಂತ ಕಾಣಿಸ್ತು ಸರ್? ಅದರಲ್ಲಿ ಅಂದ್ರೆ ರೈಟು ಒಂದೊಂದ್ ತರ ಒಂದೊಂದ್ ಇರುತ್ತೆ, ಹೇಳಕ್ ಆಗಲ್ಲ. ಅದು ತಂಬಟಲ್ಲೇ ಜಾಸ್ತಿ ಆಗ್ಬೋದು, ಇಲ್ಲ ಇದ್ರಲ್ಲೇ ಜಾಸ್ತಿ ಆಗ್ಬೋದು. ಅದರಿಂದ ಏನ್ ಮಾಡುತ್ತೆ, ತಂಬಟ ಅತಿ ಹೆಚ್ಚು ಜಾಸ್ತಿ ರೈಟ್ ಇರುತ್ತೆ ಒಂದೊಂದ್ಸತಿ, ಒಂದೊಂದ್ಸತಿ 5 ರೂಪಾಯಿ ಬಂದ್ಬಿಡುತ್ತೆ. ಅವಾಗ ಏನು ಮಾಡಕ್ ಆಗಲ್ಲ. ಅದರಿಂದ ಒಂದ್ಸರಿ ತಗೊಂಡಿರೋದ್ರಲ್ಲಿ ಇನ್ನೊಂದ್ಸರಿ ಸಮ ಮಾಡ್ಬೇಕು, ಇಲ್ಲ ಅಂದ್ರೆ ಸಾಲ ಎಷ್ಟೋ ಜನ ಸಾಲ ಮಾಡ್ಕೊಂಡಿರೋರು ಅವ್ರೆ ತರಕಾರಿ ಬೆಳೆದು. ನೀವು ವ್ಯವಸ್ಥಿತವಾಗಿ ಒಟ್ಟಿನಲ್ಲಿ ಸಾಲ ಸುಳಿಗೆ ಸಿಗುತ್ತೆ? ಇಲ್ಲ ಇಲ್ಲ ಸರ್, ನಾ ವ್ಯವಸಾಯದಲ್ಲಿ ಮಾತ್ರ ಸಾಲ ಗಿಲ ಮಾಡಿಲ್ಲ, ಯಾವ್ದು ಹೋಟಲಿ ಮಾಡ್ತಾ ಇದ್ದೀನಿ. ವ್ಯವಸಾಯದಲ್ಲಿ ನಾನು ಸಾಲ ಮಾಡ್ಬಿಟ್ಟು ಕಳೆದೋಯ್ತು ನಾನು ದುಡ್ಡು ಅಂತಾರಲ್ಲ ಅವ್ರಿಗೆ. ಇಲ್ಲ ಇಲ್ಲ ಸರ್, ನಮ್ದು ವ್ಯವಸಾಯದಲ್ಲಿ ಏನ್ ಲಾಸ್ ಆಗಿಲ್ಲ. ಏನ್ ಹೇಳ್ತೀರಿ ಅಂತವ್ರಿಗೆ ಅಂದ್ರೆ ಅವ್ರು ಮಾಡಬಾರ್ದು ಮಾಡಿದ್ರೆ ಯಾರೇನ್ ಮಾಡಕ್ಕದ ಸರ್? ಅತಿ ಹೆಚ್ಚು ಆಗಿ ಖರ್ಚು ಮಾಡಿದ್ರೆ ಅವ್ರು ನಾವೇನ್ ಮಾಡಕ್ಕಾಗೋದು? ಈಗ ನಾವು ನಾಟಿ ನಡ್ಸ್ಕೊತೀವಿ, ಕಳೆ ನಾವೇ ಕಿತ್ಕೋತೀವಿ, ಎಲ್ಲ ನಾವ್ ಮಾಡ್ತೀವಿ. ಈಗ ಒಬ್ಬೊಬ್ರು ಇರೋರು ಎಲ್ಲ ಏನ್ ಮಾಡ್ಕೈತದ? ಮಕ್ಳಿಗೆ ಓದ್ತಾ ಇದಾರು ಸಿದ್ದೇಗೌಡ್ರ? ಇವಾಗ ಒಬ್ರು LKG, ಒಬ್ರು 2ನೇ ಕ್ಲಾಸ್ ಓದ್ತಾ ಮಗಳು. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಮೈಸೂರು ಜಿಲ್ಲೆಯ ರೈತರು ಹಾಗೂ ರೈತ ಮಹಿಳೆಯರಿಗಾಗಿ ಇದೇ ತಿಂಗಳ 29ನೇ ತಾರೀಕಿನಂದು ಶುಕ್ರವಾರ ಎಣ್ಣೆಕಾಳು ಬೆಳೆಗಳ ದಾಸ್ತಾನು, ಕೀಟ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಈ ವಿಷಯ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಸಕ್ತರು ದೂರವಾಣಿ ಸಂಖ್ಯೆ 8277933116ಕ್ಕೆ ಸಂಪರ್ಕಿಸಿ ತರಬೇತಿಗೆ ನೋಂದಾಯಿಸಿಕೊಳ್ಳಬಹುದು. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 8277933116. ತರಬೇತಿ ಅವಧಿಯಲ್ಲಿ ಉಚಿತ ಊಟ ಹಾಗೂ ವಾಸ್ತವಿಕ ಪ್ರಯಾಣ ವೆಚ್ಚವನ್ನು ಒದಗಿಸಲಾಗುವುದು. ಈ ತರಬೇತಿಗೆ ಗರಿಷ್ಠ 50 ಜನರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಒಳ್ಳೆಯದು ಸಿದ್ದೇಗೌಡರೆ, ಇಷ್ಟುವರೆಗೆ ನಿಮ್ಮ ಕೃಷಿ ಜೀವನದ ಚಟುವಟಿಕೆಗಳ ಬಗ್ಗೆ ಮಾತಾಡಿದ್ದೀರಿ. ಯಾರು ನಿಮ್ಮ ಸಂಪರ್ಕ ಮಾಡಿ ಮಾತಾಡಬೇಕು, ನಿಮ್ಮ ಹತ್ರ ಈ ಕಾಕಡ ಹೂವಿನ ಕೃಷಿ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 73 38 59 30 60 73 38 59 30 60 ಇನ್ನೊಂದು ಸರಿ ಹೇಳಿ. 73 38 59 30 60 ಧನ್ಯವಾದಗಳು ಸಿದ್ದೇಗೌಡರು. ನಮಸ್ಕಾರ. ನಮಸ್ಕಾರ ಸರ್. ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಚಿಂದೇಗೌಡನ ಕೊಪ್ಪಲಿನ ಕೃಷಿಕ ಸಿದ್ದೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹುಣಸೂರು ತಾಲೂಕು ಹನಗೋಡು ಹೋಬಳಿ ಕಣಗಾಲು ಗ್ರಾಮದ ಕೃಷಿಕ ಪ್ರಭುಸ್ವಾಮಿ.